ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪರಮೇಶ್ವರಪ್ಪ ಎಂಬ ರೈತರು ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪರಮೇಶ್ವರಪ್ಪ ಅವರೇ. ನಮಸ್ಕಾರ. ನಮಸ್ತೆ ಸರ್. ಎಷ್ಟು ಎಕರೆ ಜಮೀನು ಇರೋದು? ನಮ್ಗೊಂದು 10 ಎಕರೆ ಇತ್ತು ಸರ್ ಮುಂಚೆ, ಈಗ ಎಲ್ಲ ಡಿವೈಡ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಆಗಿದೆ. ಮುಂಚೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ 10 ಎಕರೆ ಭತ್ತ ಬೆಳೀತಾ ಇದ್ದು, ಈಗ ಸ್ವಲ್ಪ ಎಲ್ಲ ಅಡಿಕೆಗೆ ಬಿದ್ದಿರೋದ್ರಿಂದ ನಾವು ಸ್ವಲ್ಪ ಅಡಿಕೆ ಮಾಡಿದ್ವಿ, ಸ್ವಲ್ಪ 1 ಎಕರೆ ಅಡಿಕೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಭತ್ತ ಬೆಳಿತೀವಿ, ಅಡಿಕೆ ಇದೆ, ಹೈನುಗಾರಿಕೆ ಇದೆ, ತೆಂಗಿದೆ. ಹೈನುಗಾರಿಕೆ ಅಂತಂದ್ರೆ ಏನ್ ಮಾಡ್ತೀರಿ? ದನಗಳ ಸಾಕಾಣಿಕೆ ಸರ್. ದನಗಳ ಸಾಕಾಣಿಕೆ, ಅದರಿಂದ ಹಾಲು ಉತ್ಪಾದನೆ ಕೇಂದ್ರಗಳು ಮಾಡ್ಕೊಂಡಿದೀವಿ. ಹಾಲು ಹಾಕ್ತಾ ಡೈರಿಗೆ ಹಾಲು ಹಾಕ್ತಾ ಇದೀವಿ. ಅದರಿಂದ ಮನೆ ಸಂಸಾರದ್ದು ವ್ಯವಹಾರದ್ದು ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಯಾವಾಗಿಂದ ಮಾಡ್ತಾ ಇದೀರಿ ಇದನ್ನ? ಸರ್, ನಾವು ಸುಮಾರು ಈಗ 10 ವರ್ಷಕ್ಕಿಂತ ಅದೇ ಕೆಲಸ ಮಾಡ್ತಾ ಇದೀವಿ ಸರ್. ಎಷ್ಟು ಹಸು ಸಾಕಿದಿರ ಸರ್? ಮುಂಚೆ ಒಂದು 8 ಹಸುಗಳು ಇದ್ದು ಸರ್. ಮುಂಚೆ ಕೊಯಮತ್ತೂರಿಂದ 2 ಹಸುಗಳು ತಂದಿದ್ದು, ಅವು ತೀರೋದ್ಮೇಗೆ ಮತ್ತೆ ಲೋಕಲ್ ಅಲ್ಲೇ ಒಂದು 2 ಹಸುಗಳು ತಂದು, ಈಗ ಒಂದು 8 ಹಸುಗಳು ಇದೆ ಸರ್. ಯಾವ್ಯಾವ ಹಸುಗಳಿದಾವೆ? ಎಲ್ಲ HF ಜರ್ಸಿಸ್ ನಾಟಿ ಕ್ರಾಸ್ ಇದೆ. ಯಾವ ತರ ನಿರ್ವಹಣೆ ಮಾಡ್ತೀರಾ ಅಷ್ಟು ಹಸುಗಳನ್ನ? ಸರ್, 1 ಎಕರೆ ತೋಟಕ್ಕೆ ಸಂತೋಷ ಅಂತ ಒಂದು ಹುಲ್ಲಿಂದ ಬೀಜ ಬರುತ್ತೆ, ಆ ಹುಲ್ ಬೀಜ ಹಾಕಿದೀವಿ. ಅದು ತಿಂಗಳಿಗೆ ಒಂದ್ಸತಿ ಕಟಾವು ಬರುತ್ತೆ. ಒಂದ್ ಕಡೆಯಿಂದ ನಾವು ಕಟಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಗೊಬ್ಬರ ನೀರು ಮೇಂಟೈನ್ ಮಾಡ್ತಾ ಇರ್ತೇವೆ, ಸ್ಪ್ರಿಂಕ್ಲರ್ ಮಾಡಿದೀವಿ, ಗೊಬ್ಬರ ನೀರು ಮೇಂಟೈನ್ ಮಾಡ್ತೀವಿ. ಅದರಿಂದ ನಮಗೆ ಮೇವು ಸಫಿಶಿಯಂಟ್ ಆಗಿ ಬರ್ತಾ ಇದೆ. ಅದನ್ನ ಕೊಯ್ಕೊಂಡ್ಬಂದು ಹಾಕ್ತೀವಿ, ದನಗಳು ಹೊರಗಡೆ ಬಿಡ್ತೀವಿ ಸ್ವಲ್ಪ ಮೇಯಕ್ಕೆ. ಹಂಗಾಗಿ ಮೇವಿಂದ ಸ್ವಲ್ಪ ಮೇಂಟೈನ್ ಆಗ್ತಾ ಇದೆ ಸರ್. ಅಂದ್ರೆ ಆ 8 ಹಸುಗಳನ್ನು HF ಜರ್ಸಿನೇ? ಜರ್ಸಿನೇ, ನಾಟಿ ಕ್ರಾಸ್ ಇದೆ ಸರ್ ಅದರಲ್ಲೊಂದೆರಡು. ಎಷ್ಟು ನಾಟಿ ಕ್ರಾಸ್ ಇದಾವೆ, ಎಷ್ಟು HF, ಎಷ್ಟು ಜರ್ಸಿ? 2 ನಾಟಿ ಕ್ರಾಸ್ ಇದಾವೆ ಸರ್, 3 ಜರ್ಸಿ ಇದೆ, 3 HF ಇದೆ. ಏನಕ್ಕೋಸ್ಕರ ಬೇರೆ ಬೇರೆ ತರದ್ ಮಾಡಿದ್ರೆ? ಒಂದೇ ಹಸುಗಳನ್ನ ಯಾಕೆ ಮಾಡಿಲ್ಲ ತಾವು? ಇಲ್ಲ ಸರ್, ನಾವು ಅದು ಬೇರೆ ಮಾಡ್ಲೇಬೇಕು ಅಂತ ಏನಿರ್ಲಿಲ್ಲ. ಈಗ ತಗೋಬೇಕಾದ್ರೆ ಯಾವ್ಯಾವ ಸಿಗ್ತಾವ ತಗೊಂಡಿದ್ದೀವಿ, ಹಂಗಂಗೆ ಮೇಂಟೈನ್ ಮಾಡ್ತಾ ಇದೀವಿ. ಅದೇ ಸಾಕ್ಬೇಕು ಇದೇ ಸಾಕ್ಬೇಕು ಅಂತ ಏನಿಲ್ಲ. ನಮಗೆ ತೋಟ ಗೊಬ್ಬರಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಮೇಜರ್ ಅದೇ ಸರ್ ನಮಗೆ. ಅಂದ್ರೆ ಹಸುಗಳನ್ನೆಲ್ಲ ಲೋಕಲ್ ಅಲ್ಲೇ ತಗೊಂಡಿದ್ದು? ಲೋಕಲ್ ಅಲ್ಲೇ ತಂದಿದ್ದು ಸರ್. ಸ್ಟಾರ್ಟಿಂಗ್ ಅಲ್ಲಿ ಕೊಯಮತ್ತೂರಿಂದ ಎರಡು ತಂದಿದ್ದು, ಅವು ಎಕ್ಸ್ಪೈರ್ಡ್ ಆದ್ಮೇಲೆ ಇಲ್ಲಿ ಲೋಕಲ್ ಅಲ್ಲೇ ಮೇಂಟೈನ್ ಮಾಡ್ತಾ ಇದೆ ಸರ್. ಅಂದ್ರೆ ಉಕ್ಕಿಗೆ ತಗೊಂಡು ಎಷ್ಟು ವರ್ಷಗಳಾಯ್ತು? ತಗೊಂಡಿಗೆಲ್ಲ 5 ವರ್ಷ ಆಯ್ತು ಸರ್. ಈಗ 5 ವರ್ಷಕ್ಕಿಂತ ಹೈನುಗಾರಿಕೆ ಸ್ಟಾರ್ಟ್ ಮಾಡಿರೋದು ನಾವು. ಈ ಹಸುನ ತಾವು ಪರ್ಚೇಸ್ ಮಾಡ್ತಿರಲ್ಲ, ತಗೋತಿರಲ್ಲ, ಏನೇನ್ ನೋಡ್ತಿರ ಹಸುನಲ್ಲಿ? ಯಾವ ಗುಣಗಳಿದ್ರೆ, ಯಾವ ರೀತಿ ಆರೋಗ್ಯ ಇರಬೇಕು? ಬೇರೆಯವ್ರಿಗೆ ಈ ರೈತರು ಕೇಳ್ತಾ ಇರ್ತಾರಲ್ಲ, ಯಾವ ರೀತಿ ಇದ್ರೆ ಚೆನ್ನಾಗಿ ಅಂತ ತಾವ್ ಹೇಳೋದು ಸರ್? ಹಸುಗಳಲ್ಲಿ ಹಲ್ಲು ಮೇನ್ ಹಲ್ಲುಗಳು ಚೆನ್ನಾಗಿರ್ಬೇಕು, 2 ಹಸುಗಳು ಆಗಿರ್ಬೇಕು. 2 ಹಲ್ಲಲ್ಲಿ ಇದ್ರೂ ಅನುಕೂಲ, ಇಲ್ಲ 4 ಹಲ್ಲಲ್ಲಿ ಇದ್ರೂ ಅನುಕೂಲ ಆಗುತ್ತೆ. ಆಮೇಲೆ ಕೆತ್ತಲಲ್ಲಿ ಗಂಟು ಪಂಟು ಏನು ಇರಬಾರ್ದು, 4 ಮಲೆ ತೊಟ್ಟು ಒಂದೇ ಸಮ ಇರಬೇಕು, ಬಾಲ ನೀಳವಾಗಿರ್ಬೇಕು, ಹಂಗಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಸರ್ ಅದು. ಅಂದ್ರೆ ಎಷ್ಟು ದಿನದ ನಂತರ ಕೆಲವರು ಏನ್ ಮಾಡ್ತಾರೆ, ಮೋಸ ಮಾಡ್ತಾರೆ ಹಸು ವ್ಯಾಪಾರದಲ್ಲಿ ಅಂತ ಹೇಳ್ತಾರೆ. ನೀವು ಅಂದ್ರೆ ಉಳಿದ ರೈತರು ಯಾವ ರೀತಿಯಾದ ಗಮನ ಇಟ್ಟು ಹಸುನ ತಗೋಬೇಕು, ಎಷ್ಟು ದಿನದಿಂದ ಮೇಂಟೈನ್ ಮಾಡ್ಬೇಕು, ಹಸುನ ನೋಡ್ಕೋತಾ ಬರಬೇಕು, ತಾಯಿ ಹಸು ಆಗಿರ್ಬೇಕು, ಹುಟ್ಟಿದ ಮರಿ ಯಾವ ತರ? ನಾವು ಆದಷ್ಟು ಅದಕ್ಕೆ ಸರ್ ಲೋಕಲಲ್ಲೇ ದನಗಳು ತನಕ್ ಇಷ್ಟಪಡೋದು ಯಾಕೆ ಅಂದ್ರೆ ಇಲ್ಲಿ ಹಿಡ್ದಾ ಇರ್ತಿರೋದು ಎಲ್ಲ ನೋಡಿರ್ತೀವಿ. ಅವ್ರು ಹಾಲು ಎಷ್ಟು ಕೊಡ್ತಾವೆ, ಅವ್ರು ಹೆಂಗ್ ಮೇಂಟೈನ್ ಮಾಡ್ತಾರೆ, ಎಲ್ಲಾ ತರ ನೋಡ್ಕೊಂಡಿರ್ತೀವಿ. ಈಗ ಏನೋ ಸಮಸ್ಯೆ ಬರುತ್ತೆ ಅವ್ರು ಕೊಡ್ತೀವಿ ಅಂತಾರೆ, ಆ ಟೈಮಲ್ಲಿ ನಾವು ಬಿಡ್ದಂಗೆ ಎಲ್ಲರೂ ದುಡ್ಡು ಅದೇ ಹೊಂದಿಸ್ಕೊಂಡು ನಾವು ತಗೋಬೇಕಾಗತ್ತೆ ಸರ್ ಅಂತ ಟೈಮಲ್ಲಿ. ಹಂಗಿದ್ರೆ ಹಸುಗಳು ಒಳ್ಳೆವಾಗಿರ್ತವೆ. ಅದೇ ದಳ್ಳಾಳಿಗಳು ತಕ್ಕಾದ್ರೆ ಅವ್ರು ಹಾಲುಗಳು 2 ದಿವಸ 3 ದಿವಸ ಹಾಲು ಕರೀತಾರೆ, ಹಾಲು ಕಡಿಸಿ ಕೆತ್ತಲು ದಪ್ಪ ಇರ್ತವೆ, ಹಸು ನೋಡಕ್ಕೆ ಬರೀ ತಿಂಡಿ ಹಾಕಿ ಮೇಂಟೈನ್ ಮಾಡಿರ್ತಾರೆ. ಹಾಲು 1 ದಿವಸ ಕರ್ ತೋರಿಸ್ತಾರೆ, 10 ಲೀಟ್ರ್ ಕೊಡ್ತಾರೆ, 12 ಲೀಟ್ರ್ ಕೊಡ್ತಂತಾರೆ. ಯಾವುದೇ ಕಣಕ್ಕೂ 12 ಲೀಟ್ರ್ ಕೊಡಲ್ಲ ಕೆಲವು ಹಸುಗಳು. ಅವೇನೇ ಕೊಟ್ಟರು 5 ರಿಂದ 6 ಲೀಟ್ರ್ ಕೊಡಿದ್ರೆ ಹೆಚ್ಚಾಗುತ್ತೆ. ಒಂದು ದಿನಕ್ಕೆ ಅಲ್ಲ, ಒಂದು ಟೈಮಿಗೆ, ಒಂದು ಟೈಮಿಗೆ, ಒಂದು ದಿನಕ್ಕೆ ಅಂದ್ರೆ ಎಷ್ಟು? 10 ಲೀಟ್ರ್ ಅಂದ್ರೆ ಆವರೇಜ್ ಬರುತ್ತೆ ಸರ್. ಅದನ್ನ ತಾವು ಗಮನಿಸಿ ತಗೋಬೇಕು, ಗಮನ ಅದನ್ನ ಭಾರಿ ಹುಷಾರಲ್ಲಿ ನೋಡ್ಬೇಕು ಸರ್. ಅಥವಾ ಏನೇ ಮಾಡಿದ್ರು ಲೋಕಲ್ ಸ್ವಲ್ಪ ಮೋಸ ಮಾಡ್ತಾರೆ, ಮಾಡಲ್ಲ ಅಂತಾನಲ್ಲ, ಆದಷ್ಟು ಗುರುತು ಪರಿಚಯ ಇರೋರ ಹತ್ರ ವ್ಯಾಪಾರ ಮಾಡಿದ್ರೆ ಅನುಕೂಲ. ಹಸುನ ತಂದ್ರಿ, ಹಸುನ ಸಾಕ್ಲಿಕ್ಕೋಸ್ಕರವೇ ಕೊಟ್ಟಿಗೆ ಎಲ್ಲ ನಿರ್ಮಾಣ ಮಾಡ್ತಾರೆ, ಅದನ್ನೆಲ್ಲ ಯಾವ ರೀತಿ ಮಾಡಿದ್ರಿ? ಕೊಡಿಕೆ ಈಗ ಹೆಚ್ಚಿಗೆ ಬಂಡವಾಳ ಇರೋರು ಸರ್, ಎಲ್ಲ ಸುತ್ತಲೂ ಗೋಡೆ ಮಾಡಿ ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕಿ ಅದಕ್ಕೆ ಮ್ಯಾಟ್ ಹಾಕಿ ಎಲ್ಲ ಮೇಂಟೈನ್ ಮಾಡ್ತಾರೆ. ಈ ಮಧ್ಯಮದ ವರ್ಗದವ್ರು ಏನ್ ಮಾಡ್ತೀವಿ ಅಂದ್ರೆ ಈಗ ನಾವು ಸಿಮೆಂಟ್ ಕಂಬ ಅಂತ ಸಿಗ್ತದ ಈಗ ರೆಡಿಮೇಡು ಸಿಮೆಂಟ್ ಕಂಬ ತತ್ತೀವಿ ಸುತ್ತಲೂ ಸೀಟ್ ಹಾಕ್ತಿವಿ ತಗಡು ಸೀಟ್ ಒಂದು ಹಂಗೆ ಸ್ಕ್ರೂ ಅಲ್ಲಿ ಇದು ಮಾಡಿಸಿ ಕೆಳಗಡೆ ಕಲ್ಲು ಹಾಕಿ ಕಲ್ಲಿನ ಮೇಲೆ ಸ್ವಲ್ಪ ಹುಲ್ಲಾಡಿ ಮಲಗಿಸ್ತೀವಿ ಸರ್. ನಾವೆಲ್ಲ ಈಗ ಅನುಕೂಲ ಇರೋದೆಲ್ಲ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಮ್ಯಾಟ್ ಹಾಕ್ತಾರೆ ತೊಳೆಯಕ್ಕೆ ಎಲ್ಲ ಮಿಷಿನ್ಗಳೆಲ್ಲ ತಂದ್ಕೊಂಡಿದ್ದಾರೆ ಈಗ ಅವರೆಲ್ಲ ಆ ಟೈಪ್ ಮಾಡ್ತಾರೆ. ನಮಗೀಗ ಚಾನಲ್ ನೀರಿಗೇನು ತೊಂದರೆ ಇಲ್ಲ, ಹಂಗಾಗಿ ಚಾನಲಲ್ಲಿ ಸ್ನಾನ ಮಾಡಿಸ್ತೀವಿ ನಾವು ಮನೆಗೆ ಇಟ್ಕೊಂತೀವಿ ಹೊರಗಡೆಗೂ ಮೇಯಿಸ್ತೀವಿ. ಹಂಗಾಗಿ ನಮ್ಮ ಹಸುಗಳಿಗೇನಂತ ತೊಂದರೆ ಆಗಿಲ್ಲ ಸರ್. ಈಗ ಅಂದ್ರೆ ಹಸು ಅಂದ್ರೆ ಶುಚಿತ್ವ ಹೆಚ್ಚಿರಬೇಕು, ಅದಕ್ಕೇನು ರೋಗ ಬರಬಾರ್ದು ಅಂತಾರೆ, ನೀವು ಯಾವ ರೀತಿ ಶುಚಿತ್ವವನ್ನು ಕಾಪಾಡ್ಕೊಂಡಿದ್ದೀರಾ ಸರ್? ಅದೇ ಸರ್, ಕೊಡಿಕೆ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು. ದೋಣಿ ಒಳಗೆ ಆಗ್ಲಿ ಬಾನಿ ಒಳಗೆ ಆಗ್ಲಿ ಎಲ್ಲೇ ಆಗ್ಲಿ ಗಲ್ಲಿ ಜಿಚಕೆ ಇರ್ದಂಗೆ ಗೋತೆ ಒಯ್ದಿದ್ದೆಲ್ಲ ಒಂದ್ ಕಡೆ ಸ್ಟೋರೇಜ್ ಆಗಂಗೆ ಓಟ ಮಾಡಿ ಕ್ಲೀನ್ ಆಗಿ ಏನೇ ಒಂದು ಗಂಜಲ ಒಯ್ದ್ರು ಅದು ಕ್ಲೀನ್ ಸ್ಟೋರೇಜ್ ಆಗ ಜಾಗ ಮಾಡ್ಬೇಕು ಸರ್. ಅದು ಅದೇ ನಮಗೆ ಹೆಚ್ಚಿಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿದ್ರೆ ಅದರಂತ ಫಲವತ್ತತೆ ಯಾವ್ದ್ರಲ್ಲೂ ಸಿಗಲ್ಲ. ಅಂದ್ರೆ ಈ ಹಸುನ ಕಟ್ಟೋ ರೀತಿ ಇಷ್ಟು ಅಂತರದಲ್ಲಿ ಒಂದು ಹಸು ಕಟ್ತಾ ಬರ್ತೀರ ಸರ್? 5 ಅಡಿ ಜಾಗ ಸಾಕು ಸರ್ ಒಂದಕ್ಕೆ. 5 ಅಡಿ ಅಂದ್ರೆ ನಮ್ಗೆ 15 ಅಡಿ ಜಾಗ ಮಾಡಿದ್ರೆ 3 ಹಸು ಕೊಡ್ತೀವಿ. 3 ಹಸು ಕೊಟ್ಟಿದ್ರೆ ಆರಾಮಾಗಿ ನಿಲ್ತಾವೆ. ಅದಕ್ಕಿಂತ 4 ಕಟ್ಟು ಅಂದ್ರೆ ಒಂದ್ ಮಲಗಬೇಕಾಗತ್ತೆ, ಒಂದ್ ಹೇಳ್ಬೇಕಾಗತ್ತೆ, ಬಾರಿ ಇರ್ಕಟ್ಟಾಗತ್ತೆ, ತೊಂದರೆ ಆಗತ್ತೆ ಸರ್. ಅವಕ್ಕೆ ಹಾಗಾಗಿ ತಾವು 3 ಹಸು ಕಟ್ತೀರಿ? ಒಂದು 15 ಅಡಿ ಜಾಗ 3 ಹಸು ಕೊಡ್ತೀವಿ ಸರ್. ಈಗ ನಮ್ದೀಗ 2 ಶೆಡ್ ಮಾಡಿದೀವಿ, 22 ಅಡಿ 22 ಅಡಿ 2 ಶೆಡ್ ಮಾಡಿದೀವಿ. ಒಂದ್ ಕಡೆಗೆ ವಾಟರ್ ಮಾಡಿದೀವಿ, ಗಂಜಲನೆಲ್ಲ ಜಾಗ ಮಾಡಿದೀವಿ, ಗಂಜಲ ಡೈಲಿ ಕ್ಲೀನ್ ಮಾಡ್ತೀವಿ, ಇದಕ್ಕಾಗ್ತಿವಿ. ಈಗ ಸ್ವಲ್ಪ ರೋಗ ಜಾಸ್ತಿ ಆಗ್ತಾ ಇದೆ ಸರ್, ಗಂಟು ರೋಗ ಅಂತ ಒಂದು ಬರ್ತಾ ಇದೆ. ಗಂಟು ರೋಗಕ್ಕೆ ಬಂತಂದ್ರೆ ಹಸುಗಳು ಉಳಿಯೋದೇ ಕಷ್ಟ ಆಗ್ತಾ ಇದೆ, ಅದೊಂದು ಭಾರಿ ಜನಗಳಿಗೆ ಗಾಬರಿ ಆಗಿದೆ ಸರ್. ಅದು ಅಂದ್ರೆ ಇತ್ತೀಚೆಗೆ ಇದು ಚರ್ಮಗಂಟು ರೋಗ ಬರ್ತಾ ಇರೋದು, ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ರೋಗಗಳು ಬಂದಿದ್ವು? ಎಚ್ಚಲು ಬಾವು ಒಂದು ಬರ್ತಾ ಇತ್ತು ಸರ್ ಅಷ್ಟೇ, ಇನ್ನೇನು ಬರ್ತಿರಲಿಲ್ಲ. ಕಾಲ್ ಜ್ವರ ಬಾ ಜ್ವರ ಬರೋದು ಮಾಮೂಲಿ, ಅದೊಂದ್ ಟೈಮ್ ಅಲ್ಲಿ ಬರೋದು ಹೋಗ್ಬಿಡೋದು. ಈ ಇತ್ತೀಚೆಗೆ ಈಗ ಕೆತ್ತಲು ಬಾವು ಒಂದು ಜಾಸ್ತಿ ಆಗಿದೆ, ಅದ್ರ ಜೊತೆಗೆ ಗಂಟು ಚರ್ಮ ಗಂಟು ರೋಗ ಒಂದು ಭಾರಿ ಜಾಸ್ತಿ ಆಗಿದೆ ಸರ್. ಅದಕ್ಕೆ ಈಗ ನಾಟಿ ಔಷಧಿ ಮಾಡ್ತಾ ಇದೀವಿ ನಾವು, ಆದಷ್ಟು ಯಾರೋ ಹೇಳಿದ್ರು ಅಂತ, ಅದು ಒಂದ್ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಪಶು ವಿಜ್ಞಾನ ಕೇಂದ್ರದಲ್ಲಿ ಹೋದ್ರೆ ಈ ಚರ್ಮಗಂಟು ರೋಗಕ್ಕೆ ಔಷಧಿಗಳನ್ನೆಲ್ಲ ಕೊಡ್ತಾರೆ, ತಾವು ಅದನ್ನ ನೋಡಬಹುದಾಗಿದೆ ಸರ್. ಇಂಜೆಕ್ಷನ್ ಎಲ್ಲ ಮಾಡ್ತಾರೆ ಅವರು, ಗೌರ್ಮೆಂಟ್ ಇಂದ ಕಳಿಸ್ತಾರೆ, ಒಂದ್ ಟೈಮ್ ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಮತ್ತೆ ಎಕ್ಸ್ಟ್ರಾ ಮಾಡಿಸಕ್ ಹೋದ್ರೆ ಡೈಲಿ ಡಾಕ್ಟರ್ಗಳು ಬರ್ತಾರೆ ನೋಡ್ತಾರೆ, ಇಲ್ಲ ಅಂತನಲ್ಲ, ಅವ್ರು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ. ಈಗ ಹಂಗಾಗಿ ಈಗ ನಾಟಿ ಔಷಧಿಗಳನ್ನೇ ಆದಷ್ಟು ನಾವು ಮೇಂಟೈನ್ ಮಾಡ್ತಾ ಇದೀವಿ. ಆ ಗಂಟು ಆಗೈತಿ ಹಚ್ಚೋದಕ್ಕೆ ಬೇವಿನ ಸೊಪ್ಪು, ತುಳಸಿ ಸೊಪ್ಪು, ಆಮೇಲೆ ಮೆಹಂದಿ ಸೊಪ್ಪು, ಮೂರನ್ನು ಅರ್ದು ಕ್ಲೀನ್ ಆಗಿ ಸಣ್ಣ ಗಂಧದಂಗೆ ಅರ್ದು ಅದನ್ನು ಹಚ್ಕೊಂತ ಬರಬೇಕು. ಈ ಆಮೇಲೆ ಬಾಯಿ ತಿನ್ನಕ್ಕೆ ಜ್ವರ ಬರ್ದಂಗೆ ತಿನ್ನಕ್ಕೆ ವಿಳ್ಯದೆಲೆ, ಕಾಳುಮೆಣಸು, ಬೆಲ್ಲ, ಉಪ್ಪು ಎಲ್ಲ ಕ್ಲೀನ್ ಸಣ್ಣಕ್ಕೆ ಕುಟ್ಟಿ ತಿನ್ನಿಸ್ಬೇಕು ಸರ್. ಡೈಲಿ ಬೆಳಿಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ತಿನ್ಸಿರಿ, ಸ್ವಲ್ಪ ದನಗಳು ಚೆನ್ನಾಗಿರ್ತಾವ, ರೋಗ ಕಂಟ್ರೋಲ್ ಆಗುತ್ತೆ. ಮೇವಿನ ಜೊತೆಗೆ ಏನೇನು ಕೊಡ್ತೀರ ಹಸುಗೆ ಸರ್? ಮೇವಿನ ಜೊತೆ ತಿಂಡಿ ಕೊಡ್ತೀವಿ ಸರ್. ತಿಂಡಿ ಅಂದ್ರೆ ಕ್ಯಾಟ್ಲ ಫೀಡು, ಕ್ಯಾಟ್ಲ ಫೀಡಲ್ಲಿ ಸುಮಾರು ಟೈಪ್ ಬಂದಿದೆ. ಈಗ ಸಂತೋಷ ಅಂತ ಬಂದಿದೆ, ರೆಸ್ಕೆಎಂ ಅಂತ ಒಂದು ಬಂದಿದೆ, ಆಮೇಲೆ ಇನ್ನೂ ಸುಮಾರು ಡೈರಿ ಗುಬ್ಬಿ ಫೀಡ್ ಎಲ್ಲ ಇದೆ ಸರ್. ಅದಕ್ಕೆ ಅದ್ರ ಜೊತೆಗೆ ಹತ್ತಿ ಹಿಂಡಿ ಕೊಡ್ತಾ ಇದೆ, ದನಗಳು ಸ್ವಲ್ಪ ಪಿಕಪ್ ಆಗಿರ್ಲಿ ನಾವು ದೇಶಕ್ಕೆ, ಹತ್ತಿ ಹಿಂಡಿ ಕೊಡ್ತೀವಿ. ಆಮೇಲೆ ತೌಡು, ಆಮೇಲೆ ಇದು ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೇವೆ ಸರ್ ನಾವು. ಅದರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ ಸರ್, ಅದು ತಿಂಡಿ ಕೊಟ್ಟಷ್ಟು ಸ್ವಲ್ಪ ಉತ್ಪಾದನೆ ಜಾಸ್ತಿ ಐತೆ. ಹಸಿ ಮೇವು ಕೊಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ, ಬರೀ ಹಸಿ ಮೇವೆ ಮೇಸಕ್ಕೂ ಆಗಲ್ಲ, ಪೂರ್ತಿ ಒಣ ಮೇವು ಮೇಸಕ್ಕಾಗಲ್ಲ. ಇವತ್ತಿನ ರೇಟಲ್ಲಿ ಒಂದು ಪಿಂಡಿ ರಾಗಿ ಹೋಲ್ ತಗೋಬೇಕು ಅಂದ್ರೆ 300-350 ರೂಪಾಯಿ ದುಡ್ಡು ಆಗ್ತಾ ಇದೆ ಅಲ್ಲೇ ಸ್ಪಾಟ್ ಅಲ್ಲಿ. ಅಲ್ಲಿಂದ ಇಲ್ಲಿ ಮನೆ ತರತ್ತಿಗೆ ನಮಗೆ 400 ರೂಪಾಯಿ ಬಡ್ಡಿ ಬೀಳುತ್ತೆ ಖರ್ಚು, ಅದು ಮೇಂಟೈನ್ ಆಗೋದು ಕಷ್ಟ. ಹಂಗಾಗಿ 1 ಎಕರೆ ಅದಕ್ಕಾಗಿ ಕೈ ಬಿಟ್ಬಿಟ್ಟಿದೆ. ತೆಂಗಿನ ತೋಟ ಇದೆ, ತೆಂಗಿನ ತೋಟದಲ್ಲಿ ಮಧ್ಯಾಂತರ ಬೆಳೆ ಟೈಪ್ ಇದನ್ನ ಮಾಡ್ಕೊಂಡ್ಬಿಟ್ಟಿದೆ ಸರ್. ನಾವು ಕೊಡ್ತಕ್ಕಂಥದಕ್ಕೇನು ತೊಂದರೆ ಇಲ್ಲ? ಇಲ್ಲ, ಏನ್ ತೊಂದರೆ ಆಗಲ್ಲ. ಮೇವಿಗೇನು ತೊಂದರೆ ಆಗಲ್ಲ? ಮೇವಿಗೇನು ತೊಂದರೆ ಆಗಲ್ಲ, ಅದೆಲ್ಲ ಅನುಕೂಲ ಆಗಲ್ಲ. ಎಷ್ಟು ಬಾರಿ ಕೊಡ್ತೀರ ಸರ್? ನಾವೇನು ಟೈಮಿಂಗ್ಸ್ ಏನಿಲ್ಲ ಸರ್. ಬೆಳಿಗ್ಗೆ ಹಾಲು ಕರೆದು ಅವಕ್ಕೆಲ್ಲ ಸ್ನಾನ ಮಾಡಿಸಿ ತಿಂಡಿ ಫಸ್ಟ್ಗೆ ಇರ್ತೀವಿ, ತಿಂಡಿ ಇಟ್ಟು ಸ್ನಾನ ಮಾಡಿಸ್ತೀವಿ, ಆಮೇಲೆ ಹಾಲು ಕರಿತೀವಿ. ಹಾಲು ಕರೆದಾದ್ಮೇಲೆ ಮೇವು ಹಾಕ್ತೀವಿ, ಅದು ಮಧ್ಯಾಹ್ನ ಮತ್ತೆ 10-11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಖಾಲಿ ಮಾಡಿರ್ತೀವಿ. 12 ಗಂಟೆ ಮೇಲೆ ಒಂದು ಸ್ವಲ್ಪ ಒಣಲು ಹಾಕ್ತೀವಿ, ಬಂದು ಬಡ್ಡಿ 3 ಗಂಟೆ ಹೊಸ್ತೀವಿ, ನೀರು ಕುಡಿಸೋದು ಎಲ್ಲ ಮಾಡ್ತೀವಿ. ನೀರೆಲ್ಲ ಕುಡಿಸಿ ಮತ್ತೆ ಮೇವಾಗಿ ಕೈ ಬಿಡ್ತೀವಿ, ಮತ್ತೆ ಸಂಜೆ ತಿಂಡಿ ಇರ್ತೀವಿ, ಹಾಲು ಕರಿತೀವಿ. ಹಾಲು ಕರೆದು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಹಾಕಿ ಹಸಿ ಹುಲ್ಲು ಹಾಕಿ ಮಲಗ್ಬಿಡ್ತೇವೆ ಸರ್. ಕೆಚ್ಚಲು ಬಾವು ಅಂತ ಹೇಳಿದ್ರಿ, ಅದಕ್ಕೆ ಯಾವ ತರ ನಿರ್ವಹಿಸ್ತೀರ ಅದನ್ನ? ಕೆಚ್ಚಲು ಬಾವಿಗೆ 2-3 ತರ ಇದೆ ಸರ್. ಅದು ಗೌರ್ಮೆಂಟ್ ಮೆಡಿಸನ್ ಎಲ್ಲದು, ಅದಕ್ಕೆ ನಾಟಿ ಔಷಧಿ ಯಾವುದು ಇಲ್ಲ. ಅದಕ್ಕೆ ಫೆಡರೇಷನ್ SH ಅಂತ ಒಂದು ಮುಂಚೆ ಟ್ಯೂಬ್ ಬರ್ತಾ ಇತ್ತು, 30 ರೂಪಾಯಿ ಇತ್ತು ಅದು ಒಂದು ರೇಟು. ಇವತ್ತು ಅದು 60-65 ರೂಪಾಯಿಗೆ ಹೋಗಿದೆ. ಈ ಆಮೇಲೆ ಈಗೆಲ್ಲ ಅದನ್ನ ಯಾರು ಮಾಡಲ್ಲ, ಅದು ಯಾಕೆಂದ್ರೆ ಮಳೆ ತೊಟ್ಟೊಳಗೆಲ್ಲ ಏರಿಸಿ ಅದನ್ನ ಪ್ರೆಸ್ ಮಾಡ್ಬೇಕಾಗಿತ್ತು. ಈಗ ಆ ಕೆಲಸ ಯಾರು ಮಾಡಲ್ಲ. ಕೆತ್ತಲು ಬಾತ್ಕೊ ಡಾಕ್ಟರ್ ಕರೆಸ್ತಾರೆ, ಇಂಜೆಕ್ಷನ್ ಮಾಡಿಸ್ತಾರೆ, ಅದು ಹಾಲು ಕಡಿಮೆ ಆಗುತ್ತೆ. ಆ ಟೈಪ್ ಯಾವ್ದಕ್ಕೆ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ಇದು ಪೆಟ್ರೋಲ್ ಸ್ಟೇಷನ್ ಹೆಚ್ಚೆ ಉತ್ತಮ. ಅದಕ್ಕಿಂತ ಇನ್ನೊಂದು ನಾಟಿ ವ್ಯವಸ್ಥೆ ಅಂದ್ರೆ ಕವಡೆ ಲೋಬಾನಿ ಅಂತ ಸಿಗುತ್ತೆ, ಕವಡೆ ಲೋಬಾನ ಅಂತ. ಈ ದನಗಳು ಸಂಜೆ ಸೊಳ್ಳೆ ಕಡಿದಂಗೆ ಹೊಗೆ ಹಾಕ್ತೀವಿ, ಹೊಗೆ ಹಾಕಟ್ಟೆ ಮತ್ತು ಅದರೊಳಗೆ ಹಾಕಿ ಅಂತ ಬಂದ್ರೆ ಸ್ವಲ್ಪ ಅದನ್ನ ಹೊಗೆ ಕೊಡ್ತಾ ಬಂದ್ರೆ ಅವೆಲ್ಲ ಕಂಟ್ರೋಲ್ ಆಗುತ್ತೆ. ನೆಕ್ಕೋ ಬಿಲ್ಲಿಗಳು ಅಂತ ಕೇಳ್ಪಟ್ವಿ, ನಿಮ್ಮ ಇದ್ರಲ್ಲಿ ಏನಾದ್ರು ಕೊಡ್ತೀರಾ ನಿಮ್ಮ ಹಸುಗೆ ನೆಕ್ಕೋ ಬಿಲ್ಲಿಗಳನ್ನ? ಸರ್ ಅದು ಕಾಕುಂಬಿ ಅಂತ ಮುಂಚೆ ಕೊಡ್ತಾ ಇದ್ರು ಸರ್ ಡೈರಿಯಿಂದ, ಈಗ ತರಿಸ್ತಾ ಇಲ್ಲ. ಅದು ಕೆಲವು ತಿಂತ ಕೊಯಮತ್ತೂರ್ ಕಡೆಯಿಂದ ತರೋ ದನಗಳೆಲ್ಲ ಕ್ಲೀನ್ ಆಗಿ ತಿಂತ ಸರ್, ಇದನ್ನ ನಮ್ ಕಡೆ ಅದನ್ನ ಮುಟ್ಟದೇ ಇಲ್ಲ ಸರ್. ಅದು ಆ ನೆಕ್ಕಿದ್ರೆ ಏನಾಗುತ್ತೆ ಅಂದ್ರೆ ಬಾಯಲ್ಲಿ ಇರೋ ಇದೆಲ್ಲ ಇದ ಉಪ್ರಾಸ ಇದು ಇದ್ರಿಂದ ಮೇವು ಚೆನ್ನಾಗಿ ಮೇಯ್ತಾವೆ ಅಂತ ಹೇಳ್ತಾರೆ. ಈ ಕಡೆಗೆಲ್ಲ ತಿನ್ನಲ್ಲ ಸರ್ ಅದನ್ನ. ಹಾಲು ಎಷ್ಟು ಬಾರಿ ಕರಿತೀರಾ, ಯಾವ ರೀತಿ ಮಾಡೋದು, ಅದು ಆ ನಿರ್ವಹಣೆ ಬಗ್ಗೆ ಹೇಳೋದು? ಹಾಲು ಬೆಳಿಗ್ಗೆ 7-8 ಗಂಟೆ ಒಳಗೆ ಕರಿತೀವಿ ಸರ್. ಅಷ್ಟೊಳಗೆ ಡೈರಿ 8 ಗಂಟೆ ಡೈರಿ ಕ್ಲೋಸ್ ಆಗ್ಬಿಡುತ್ತೆ. ನಾವು 7-7:30 ಒಳಗೆ ಹಾಲೆಲ್ಲ ಕರೆದು ನಮಗೆ ಎಷ್ಟು ಬೇಕು ಅಷ್ಟು ಮನೆಗೆ ಇಟ್ಕೊಂಡು ನೀವು ನೋಡ್ಕೊದೆಲ್ಲ ಡೈರಿ ಕಳಿಸ್ತೀವಿ. ಅಲ್ಲಿ ನಮಗೆ 15 ದಿವಸಕ್ಕೊಂದ್ಸತಿ ಪೇಮೆಂಟ್ ಆಗುತ್ತೆ. 15 ದಿವಸಕ್ಕೆ ಪೇಮೆಂಟ್ ಆಗಿದ್ದು ನಮಗೆ ಬರುತ್ತೆ 3 ದಿವಸ ನಮ್ಮ ಅಕೌಂಟಿಗೆ, ರೈತರ ಅಕೌಂಟಿಗೆ ನೇರವಾಗಿ ಬರುತ್ತೆ ಸರ್. ಅದು ಗೌರ್ಮೆಂಟ್ ಡೈರಿಯಲ್ಲಿ ಒಂಥರ ಇದೆ, ಪ್ರೈವೇಟ್ ಡೈರಿಗಳು ಜಾಸ್ತಿ ಆಗಿದಾವೆ. ಈಗ ಆರೋಗ್ಯ ಡೈರಿ ಇದೆ, ದೋದ್ಲ ಅಂತ ಇದೆ, KMF ಇದೆ. ಈಗ 3 ಡೈರಿನೂ ಬಾವಿಕೆರಲ್ಲಿದೆ ಆಲ್ರೆಡಿ. ಎಲ್ಲದಕ್ಕೂ ಹಾಕ್ತಿರೋ? ಇಲ್ಲ, ನಾವು ಒಂದೇ ಡೈರಿ ಸರ್, ಆರೋಗ್ಯಕ್ಕೆ ಮಾಮೂಲಿ ಆಗ್ತಾ ಇದ್ದು. ಈಗ ಆರೋಗ್ಯ ನಿಲ್ಸಿದ್ರೆ ದೋದ್ಲಾ ಡೈರಿಗೆ ಆಗ್ತಾ ಇದೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಸಬ್ಸಿಡಿ ಅಮೌಂಟ್ ಸೇರ್ಕೊಂಡು ನಮಗೆ ಒಂದೇ ಸತಿ ಬರುತ್ತೆ. ಗೌರ್ಮೆಂಟ್ ಡೈರಿಯಲ್ಲಿ ಏನಾಗುತ್ತೆ ಅಂದ್ರೆ ಈ ತಿಂಗಳು ಬರುತ್ತೆ ಇಲ್ಲ ಮುಂದಿನ ತಿಂಗಳು ಬರುತ್ತೆ ಇಲ್ಲ 2 ತಿಂಗಳು 3 ತಿಂಗಳು ಒಟ್ಟಿ ಸೇರ್ ಬರುತ್ತೆ. ಗೌರ್ಮೆಂಟ್ ಇಂದ ಸಬ್ಸಿಡಿ ಏನ್ ಬರುತ್ತೆ ಅದು ಅನುದಾನ ಅಂತ ಬರುತ್ತಲ್ಲ, ಅದು 2-3 ತಿಂಗಳು ಒಂದ್ಸತಿ ಸೇರ್ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ KMF ಅಲ್ಲಿ ಹಾಲು ಜಾಸ್ತಿ ಹತ್ಕೊಳ್ಳೆ ವಾರಕ್ಕೆ ಒಂದ್ಸತಿ SNF ಅಂತ ಮಾಡಿ ವಾಪಸ್ ಕಳಿಸ್ತಾರೆ ಹಾಲು. ಅವಾಗ ನಮಗೆ ರೇಟ್ ಕಡಿಮೆ ಬೀಳುತ್ತೆ. ನಾವು ವರ್ಷಗಳೆಲ್ಲ ತಿಂಗಳೆಲ್ಲ ಹಾಕಿದ್ದು ಒಂದ್ ವಾರದಲ್ಲಿ ನಮಗೆ ಕಡಿಮೆ ಲಾಸ್ ಆಗುತ್ತೆ. ಅಲ್ಲಿ ಅದೇ ಲಾಸ್ ಅಲ್ಲಿ ಹಾಲು ಯಾವ್ದೇ ಕಾರಣಕ್ಕೂ ವಾಪಸ್ ಕಳಿಸಲ್ಲ. ದೊಡ್ಡ ಡೈರಿಯಲ್ಲಿ ಡಿಗ್ರಿ ಫ್ಯಾಟಿನ ಮೇಲೆ ರೇಟ್ ಕೊಡ್ತಾರೆ, ಹಂಗಾಗಿ ನಮಗೆ ಅನುಕೂಲ ಆಗುತ್ತೆ ಸರ್. ಅದು ಹಾಲು ವಾಪಸ್ ಬರಲ್ಲ ಅಲ್ಲಿಂದ. ನೀವು ಯಾವ ರೀತಿ ಹಾಲಿನ ಗುಣಮಟ್ಟವನ್ನು ಕಾಪಾಡ್ಕೋತೀರಾ ನೀವು ಹಾಕ್ಬೇಕಾರೆ? ಸರ್ ಹಾಲು ಅಂದ್ರೆ ಗುಣಮಟ್ಟ ಅಂದ್ರೆ ಏನಿಲ್ಲ ಸರ್, ಕ್ಲೀನ್ ಆಗಿ ಅದೇ ಕೆತ್ತಲೆಲ್ಲ ತೊಳೆದಿರ್ತೀವಿ, ಹಾಲು ಕರಿತೀವಿ, ಸೋಸ್ತೀವಿ, ಕ್ಲೀನ್ ಆಗಿ ಸೋಸಿ ಆಮೇಲೆ ಡೈರಿ ಕಳಿಸ್ತೀವಿ. ಹಂಗಾಗಿ ಗುಣಮಟ್ಟ ಏನು ಕಡಿಮೆ ಅಲ್ಲ. ಅದರಲ್ಲೂ ಡಿಗ್ರಿ ಫ್ಯಾಟು ಕಡಿಮೆ ಬಂತು ಅಂದ್ರೆ ಸ್ವಲ್ಪ ತೌಡು, ಹತ್ತಿ ಹಿಂಡಿ, ಈ ಉಪ್ಪು ಇಂಥದನ್ನ ನಾವು ಸ್ವಲ್ಪ ಹೆಚ್ಚು ಕೊಡ್ಬೇಕು ದನಗಳಿಗೆ. ಆ ಟೈಪ್ ಕೊಟ್ಟಾಗ ಡಿಗ್ರಿ ಫ್ಯಾಟು ಕರೆಕ್ಟ್ ಬರುತ್ತೆ. ಅಂದ್ರೆ ನಿಮ್ಗೆ ಈಗಿರೋ ರೇಟಿನ ಪ್ರಕಾರವಾಗಿ ನಿಮ್ಗೆ ಎಷ್ಟು ಆದಾಯ ಬರ್ತದೆ ಅಂತ? ಇವತ್ತಿನ ರೇಟಲ್ಲಿ ಪರವಾಗಿಲ್ಲ ಸರ್. ಈಗ ಸಿಗಮ್ಮೆ 37-42 ರೂಪಾಯಿ ತನಕ ರೇಟ್ ಸಿಗ್ತಾ ಇದೆ. ಇವತ್ತಿನ ರೇಟ್ ಪರವಾಗಿಲ್ಲ. ಈ ಸ್ವಲ್ಪ ಬೇಸಿಗೆ ಬಂತು, ದನಗಳು ಆರಾಮಾಗಿ ಮೇಯಂಗಿತ್ತು, ಮೇವಿಂದ ಹೆಂಗೆ ಕೊರತೆ ಇಲ್ಲ ಅನ್ನೋ ಟೈಮಲ್ಲಿ ಡೌನ್ ಮಾಡ್ಬಿಡ್ತಾರೆ ಸರ್. 27-28-29-30 ತನಕ ರೇಟ್ ಡೌನ್ ಮಾಡ್ಬಿಡ್ತಾರೆ. ಆ ಟೈಮಲ್ಲಿ ದನಗಳು ಫುಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಏನಕ್ಕೋಸ್ಕರ ಯಥೇಚ್ಛಾಗುತ್ತೆ ಸರ್ ಅವರಿಗೆ? ಅವಾಗ ಡೈರಿಗೆ ಜಾಸ್ತಿ ಆಗುತ್ತೆ ಹಾಲು, ಅವ್ರು ಎಲ್ಲಿಗೆ ಅಂತ ಕೊಡ್ತಾರೆ. ಈಗ ಸ್ಕೂಲ್ ಹುಡುಗರಿಗೆ ಹಾಲು ಕೊಡ್ಬೇಕು ಅಂತ ಹಾಲು ಪೌಡರ್ ಮಾಡಿ ಕಳಿಸ್ತಾರೆ, ಎಲ್ಲ ಕಳಿಸ್ತಾರೆ, ಎಲ್ಲ ಕಡೆಗೂ ಕಳಿಸಿದ್ದು ಮಿಕ್ಕಿದ್ದು ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ರೈತರ ಮೇಲೆ ಟೈಪ್ ಹೊರೆ ಬೀಳುತ್ತೆ. ಇದು ಇದನ್ನು ತಪ್ಪಿಸ್ಬೇಕು ಸರ್ ಅಷ್ಟೇ. ಖರ್ಚು ಎಷ್ಟು ಬಿಡ್ಬೋದು ಅಂತೀರಿ ಅಂದ್ರೆ ನೀವು ಇಷ್ಟಕೊಂಡು ಹಸು ಸಾಕಿದ್ರೆ ಒಂದು ಹಸುಗೆ ಎಷ್ಟು ಖರ್ಚು ಬಿತ್ತು ಸರ್? ಒಂದು ಹಸುಗೆ ಕಡಿಮೆ ಅಂದ್ರೆ ಡೈಲಿ 200 ರೂಪಾಯಿ ಖರ್ಚು ಬರುತ್ತೆ ಸರ್. ಮೇವಿಂದ ಎಲ್ಲ ಸೇರಿದ್ರೆ ಜಾಸ್ತಿ ಬರುತ್ತೆ. ಈಗ ಮೇವು ನಾವೇ ಬೆಳ್ಕೊಳೋದ್ರಿಂದ ಮೇವಿಂದ ಏನಂತ ಬರಲ್ಲ. ಈಗ ಬರೀ ತಿಂಡಿ ಮೆಡಿಸಿನ್ ಇಂದು ಅದು ಇದು ಅಂತ ಸೇರ್ಕೊಂಡು ಡೈಲಿ ಒಂದು 200 ರೂಪಾಯಿ ಖರ್ಚು ಬರುತ್ತೆ ಸರ್. ಅದರಿಂದ ಒಂದು 400 ರೂಪಾಯಿ ಆದಾಯ ಬರ್ಬೋದು. ಒಟ್ಟಲ್ಲಿ ಹಸು ಸಾಕ್ತವ್ರು ಯಾವಾಗ್ಲೂ ಹಸು ಜೊತೆಗೆ ಇರಬೇಕು ಅಂತಾರೆ, ನೀವ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ನೀವ್ ಇಲ್ಲಿ ಬಂದಿದ್ದೀರಿ ಸರ್, ತೋಟ ಗದ್ದೆ ಮೇನೆ ಎಲ್ಲದೂ ಮೇಂಟೈನ್ ಮಾಡ್ತೀವಿ ಸರ್. ಆದ್ರೂ ನಮ್ಮ ಹುಡುಗರು ಇರ್ತಾವ, ಈಗ ನಾವೆಲ್ಲ ಟೈಮಲ್ಲೂ ಒಬ್ಬರೇ ಇರ್ಬೇಕಾಗಲ್ಲ. ಈಗ ಹಿಂಗ್ ಹೊರಗಡೆ ಬರೋ ಟೈಮಲ್ಲಿ ಮನೇಲಿ ಕಟ್ತೀವಿ, ಒಣಮೇವು ಹಸಿ ಮೇವು ಕೊಯ್ಕೊಂಬಂದು ಇಟ್ಟಿರ್ತೀವಿ, ಮನೆಯಲ್ಲೇ ಕಟ್ಟಿ ಮೇಂಟೈನ್ ಮಾಡ್ತೀವಿ. ಎಲ್ಲೂ ಇವತ್ತೆಲ್ಲೂ ಹೋಗಂಗಿಲ್ಲ ಅನ್ನೋ ದಿವಸ ಹೊರಗಡೆ ಬಿಟ್ಕೊಂಡು ಮೇಯಿಸ್ತೀವಿ. ಹೊರಗಡೆ ಮೇಯಿಸ್ದಷ್ಟು ಸ್ವಲ್ಪ ಹಾಲು ರೈಸ್ ಆಗುತ್ತೆ. ಮನೆಯಲ್ಲೇ ಕಟ್ಟಿರ ನಾವು ಏನೇ ಮೇವ್ ಹಾಕಿ ಏನೇ ಫುಡ್ ಹಾಕಿರೋ ಅವತ್ತು ಹಾಲು ಕಡಿಮೆನೆ ಸ್ವಲ್ಪ. ಅಂದ್ರೆ ಏನ್ ವ್ಯತ್ಯಾಸ ಕಾಣ್ತೀರಾ ಹೊರಗಡೆ ಬಿಟ್ರೆ ಜಾಸ್ತಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ? ಅಡ್ಡಾಡ್ಕೊಂಡ್ರೆ ವಾತಾವರಣ ಚೇಂಜ್ ಆಗುತ್ತೆ ಒಂದನೇದು. ಎರಡನೇದಾಗಿ ಅಡ್ಡಾಡ್ಕೊಂಡು ಅದಕ್ಕೆ ಎಷ್ಟು ಮೇವು ಬೇಕೋ ಅಷ್ಟು ಮಾತ್ರ ಮೇಜ್ ಇರುತ್ತೆ. ನಾವು ಮನೆಯಲ್ಲಿ ಹಾಕಿರ್ತೀವಿ ಅದೆಲ್ಲ ಓಡಾಡಂಗಿರಲ್ಲ, ಅದಕ್ಕೆ ಏನು ಮಾಡೋ ವಿಧಿ ಇರಲ್ಲ, ಸುಮ್ಮನೆ ತಿಂತಲೇ ಇರ್ತಾವ. ಎಷ್ಟು ಹಾಕಿದ್ರು ತಿಂತಾವ ದನಗಳು, ಹಂಗ ಸುಮ್ಮನೆ ತಿಂತಲೇ ಇರ್ತಾವ. ಅವಕ್ಕೆ ಮೆಲ್ಕ್ ಹಾಕಕ್ಕೆ ಅವಕಾಶ ಸಿಗಲ್ಲ. ಅವು ಎಷ್ಟು ಮೇಯ್ದಿರ್ತಾವ ಅಷ್ಟು ಮೆಲ್ಕ್ ಹಾಕಿದಷ್ಟು ಹಾಲು ರೈಸ್ ಆಗುತ್ತೆ. ಮೆಲ್ಕ್ ಹಾಕ್ತಲ್ಲೇ ಬರೀ ಮೇಯ್ತಿರೋದೇ ಮಾಡ್ಬಿಟ್ರೆ ಹಾಲು ರೈಸ್ ಆಗಲ್ಲ, ಲಿಮಿಟ್ ಆಗಿ ನಿಲ್ಲುತ್ತದೆ. ಮುಂದೆ ಈ ಒಂದು ಹಸುನ ಜಾಸ್ತಿ ಮಾಡ್ಬೇಕು ಅಂತ ಇದನ್ನೇ ಮೇಂಟೈನ್ ಮಾಡ್ಬೇಕು ಅಂತ ಸರ್? ಇನ್ ಮುಂದೆ ಆಗಲ್ಲ ಸರ್, ಯಾಕೆಂದ್ರೆ ಎಲ್ಲ ತೋಟಗಳು ಮಾಡ್ತೀರಿ, ಭತ್ತ ಬೆಳೆಯೋದು ಕಡಿಮೆ ಆಗಿದೆ, ಹುಲ್ ಸಿಗಲ್ಲ ದನಗಳಿಗೆ. ಈಗ ಇರೋದನ್ನ ನಮಗೆ ಸ್ವಲ್ಪ ಖಾಲಿ ಜಾಗ ಎಕ್ಸ್ಟ್ರಾ ಇರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದೀವಿ ಅಷ್ಟು ಬಿಟ್ರೆ. ಈಗ ಎಲ್ಲರೂ ದನಗಳು ಮಾಡೋಕ್ಕಾಗ್ತದೆ. ಈಗ ಮುಂಚೆ ಕಡಿಮೆ ಅಂದ್ರೆ ಒಂದು ಮನೆಯಲ್ಲಿ 10-15 ರಾಸು ಎಲ್ಲ ಪ್ರತಿಯೊಬ್ಬರು ಮನೆಗೂ ರಾಸ್ ಕೊಡ್ ಕಟ್ಟಿದ್ರು ಸರ್. ಇವತ್ತು ಅದ್ರಲ್ಲಿ 4% ರಾಸ್ ಕೊಡ್ ಕಡಿಮೆ ಆಗಿದೆ, ಅಲ್ಲ 3/4% ಕಡಿಮೆ ಆಗಿದೆ, 4% ಉಳಿದಿದೆ. ಮುಂಚೆ ಒಂದು ಮನೆಯಲ್ಲಿ 2 ಜೊತೆ ಎತ್ತಿರೋ ಸರ್. ಎಲ್ಲ ಟೆಕ್ನಿಕಲ್ ಬಂದು ಎಲ್ಲ ಟ್ಯಾಕ್ಟರ್ ಟಿಲ್ಲರ್ ಅವು ಇವು ಮಾಡ್ಕೊಂಡು ಇವತ್ತು ತೋಟಗಳು ಮಾಡ್ಕೊಂಡು ಒಬ್ರು ಮನೇಲಿ ಇಡೀ ಒಂದು ಊರಲ್ಲಿ 2.5 ಸಾವಿರ ಮನೆ ಗ್ರಾಮದಲ್ಲಿ ಕಡಿಮೆ ಅಂದ್ರೆ 2 ಜೊತೆ 3 ಜೊತೆ ಎತ್ತುಗಳು ಸಿಗತ್ತೆ, ಕಡಿಮೆ ಆಗಿದೆ. ಅಷ್ಟು ಸಿಗಲ್ಲ ಇವತ್ತು, ಅಷ್ಟೇ ದನಗಳ ಮೇಲೆ ಜನಗಳಿಗೆ ಬೇಜಾರಾಗೋಗಿದೆ. ಈ 8 ಹಸುಗಳು ಅಂತ ಹೇಳ್ತೀರಿ, ಹಾಲನ್ನ ಯಾವ ತರ ಕರಿತೀರ? ಅಷ್ಟೊಂದಕ್ಕೆ ಮಿಷಿನ್ ಏನಾದ್ರು ಇಟ್ಕೊಂಡಿದ್ರ ತಾವೇನ ಕರಿತೀವಿ ಸರ್? ನಾವು ನಮ್ಮ ಮನೆಯವರು ನಮ್ಮ ಹುಡುಗರು ಎಲ್ಲ ಇದಾರೆ, ಎಲ್ಲ ಸೇರ್ಕೊಂಡು ಕರಿತೀವಿ ಸರ್. ಮಿಷಿನ್ ಗಿಷಿನ್ ಏನು ಮಾಡಿಲ್ಲ, ಮಿಷಿನ್ ಹೇಳ್ತಾರೆ ನಮಗೆ ಅಷ್ಟು ಅನುಭವ ಇಲ್ಲ, ಅವೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ. ಇನ್ನು ಮಿಷಿನ್ ತನಕ ಹೋಗಿಲ್ಲ ಸರ್, ತೊಳೆಯಕ್ಕೆಲ್ಲ ಮಿಷಿನ್ ಮಾಡ್ಕೊಂಡಿದೀವಿ, ಇನ್ನು ಹಾಲು ಕರಿಯಕ್ಕೆಲ್ಲ ಇನ್ನು ಮಿಷಿನ್ ಅವೇನು ಉಪಯೋಗಿಸಲ್ಲ ಸರ್. ನಾವಿನ್ನ ನಂತರವಾಗಿ ಈ ಬಂದಂತಹ ಗೊಬ್ಬರನ ಅದನ್ನ ಯಾವ ತರ ಮಾಡ್ತೀರಾ, ಅದು ಮಾರ್ಕೆಟಿಂಗ್ ಮಾಡ್ತೀರಾ ಅಥವಾ ನಿಮ್ಮ ಇದಕ್ಕೂ? ಇಲ್ಲ ಸರ್, ಎಲ್ಲ ನಮಗೆ ಉಪಯೋಗಿಸ್ಕೊಂತ ಇದೀವಿ. ಯಾಕಂದ್ರೆ ನಮ್ದು 1 ಎಕರೆಗೆ ಅಡಕೆ ಗಿಡ ಇದೆ, ಈಗ ಇನ್ನೊಂದುವರೆ ಎಕರೆ ಅಡಕೆ ಗಿಡ ಸ್ಟಾರ್ಟ್ ಫಸ್ಟ್ ಬರೋಕೆ ಸ್ಟಾರ್ಟ್ ಆಗ್ತಾ ಇದೆ, ಗದ್ದೆಗೂ ಬೇಕು. ಹಂಗಾಗಿ ಈಗ ಎಲ್ಲ ಕಡೆಗೂ ನಮ್ಮ 1 ವರ್ಷ 1 ಎಕರೆ ತುಂಬಿದ್ರೆ ಇನ್ನೊಂದು ವರ್ಷ 1 ಎಕರೆ ಗೊಬ್ಬರ ತುಂಬತೀವಿ. 8-10 ಲೋಡ್ ಗೊಬ್ಬರ ಆಗುತ್ತೆ, ಸಾಕಾಗತ್ತೆ ಸರ್ ನಮಗೆ. ಅದ್ರ ಜೊತೆ ಗೌರ್ಮೆಂಟ್ ಗೊಬ್ಬರ ಅಂತ ತಗೊಂಡು ಹಾಕ್ತೀವಿ. ಗೌರ್ಮೆಂಟ್ ಗೊಬ್ಬರದ್ದು ಅದೇ ಇದಕ್ಕೆ ಹೋದ್ರೆ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ರೇಟಲ್ಲಿ 1.5 ಸಾವಿರ ರೂಪಾಯಿ ಕಡಿಮೆ ಯಾವ ಗೊಬ್ಬರನೂ ಸಿಗ್ತಾ ಇಲ್ಲ. ಯೂರಿಯಾ ಒಂದು ಬಿಟ್ರೆ ಇನ್ ಯಾವುದೇ ಲೋಕಲ್ ಗೊಬ್ಬರ ತಂತೇನಿದ್ರೆ 800-900 ರೂಪಾಯಿ. ಇವತ್ ಗೊಬ್ಬರದ ಮುಂದೆ ಯಾರು ಓಡಕ್ ಆಗ್ತಾ ಇಲ್ಲ ಸರ್. ಭತ್ತ ಕೂಡ ಬೆಳಿತೀನಿ ಅಂತ ಹೇಳಿದ್ರೆ ಅದ್ರದ್ದು ಒಂದು ಪದ್ಧತಿ ಬಗ್ಗೆ ಹೇಳೋದಾದ್ರೆ ಸರ್, ಭತ್ತ ಮುಂಚೆ ಒಂದು 10 ಎಕರೆ ಮಾಡ್ತಾ ಇದ್ದ ಸರ್. ಜೈನ್ ಫ್ಯಾಮಿಲಿ ಇದ್ದು, ನಾವು ಅಣ್ಣ ತಮ್ಮಗಳು 3 ಜನ ಇದ್ದು, ಟ್ರ್ಯಾಕ್ಟರ್ ಇತ್ತು, ಪವರ್ ಟಿಲ್ಲರು ನಮ್ದೇ ಇತ್ತು, ಸ್ವಂತ ಕೆಲಸ ಮಾಡ್ತಾ ಇದ್ದು. ಹಂಗಾಗಿ ನಮಗೆ ಏನು ಖರ್ಚು ಕಾಣ್ತಾ ಇರಲಿಲ್ಲ ಅದ್ರದ್ದು. ಈಗೇನು 4-5 ಸಾವಿರ, 1 ಎಕರೆಗೆ 1-3 ಸಾವಿರ ಕೊಡ್ತಾ ಇದ್ದು, ಕಳೆ ಕೀಳಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಕೊಡ್ತಾ ಇದ್ದು. ಕೊಯ್ಲಿಂದ ಅಷ್ಟೇ ಸರ್, ಅಷ್ಟೇ ಖರ್ಚು ಏನು ಕಾಣ್ತಾ ಇರ್ಲಿಲ್ಲ, ನಾವೇ ಮನೆಯವರೇ ಮಾಡ್ತಾ ಇದ್ದು. ಈಗೆಲ್ಲ ಡಿವೈಡ್ ಆದ್ಮೇಲೆ ನಾವು ಒಬ್ಬಂಟಿಗಾಗಿದ್ದೀವಿ. ಈಗ ಒಂದು 4 ಎಕರೆ ಮಾಡ್ತಾ ಇದೀವಿ. ನಮ್ದೇ ಸ್ವಂತ ಪವರ್ ಟಿಲ್ಲರ್ ಇದೆ, ಮಗ ಒಬ್ಬ ತಾನೆ, ಅವನು ಸೆಕೆಂಡ್ ಇಯರ್ ಫೀಸ್ ಓದ್ತಾನೆ. ಅವನು ಪಾರ್ಟ್ ಟೈಮ್ ಅಲ್ಲಿ ನಾ ಕರ್ಕೊಂಡು ಕೆಲಸ ಮಾಡಿಸ್ಕೊಂತ ಇದ್ದೀನಿ. ಈ ಬೇಸಾಯ ಇದ್ದು ಅವು ಇವು ಅಂತೆಲ್ಲ ನಾವು ಮೇಂಟೈನ್ ಮಾಡ್ಕೊಂತಿದ್ವಿ ಸರ್. ಇನ್ನು ಅದೇ ಮಾಮೂಲಿ ಇನ್ನು ಬದಕೆ ಎತ್ತಕ್ಕೆ ಬಾಳ್ಮಣ್ಣಿಗೆ ಇನ್ನೆಲ್ಲದಕ್ಕೂ ಲೇಬರ್ಗಳು ಕರ್ಕೊಂತೀವಿ. ಲೇಬರ್ದು ಇವತ್ತು ಜಾಸ್ತಿ ಆಗಿದೆ ಸರ್. ಅವರು 8 ಗಂಟೆ ಡ್ಯೂಟಿ ಮಾಡಬೇಕು ಅಂತ ಎಲ್ಲ ಕಡೆಗೂ ರೂಲ್ಸ್ ಇರೋದು. ಅವರು ಬೆಳಗ್ಗೆ 7 ಗಂಟೆಗೆ ಬರ್ತಿಂತಾರೆ, ಗದ್ದೆ ಬಂದಿಲ್ಲ 9 ಗಂಟೆ ಆಗುತ್ತೆ, 9 ರಿಂದ ಎಲ್ಲ ತಿಂಡಿ ಕೊಡಬೇಕು, 1 ಗಂಟೆ ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರನ್ನ ಇವತ್ತು ನಂಬ್ಕೊಂಡು ಯಾರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಹೈನುಗಾರಿಕೆ ಆಗಲಿ, ಜಮೀನಾಗಲಿ, ತೋಟ ಆಗಲಿ, ಮನೆಯವರು ಮಾಡೋಂಗಿದ್ರೆ ಅವೆಲ್ಲ ಮೇಂಟೈನ್ ಆಗುತ್ತೆ. ಲೇಬರ್ಗಳು ಕಟ್ಕೊಂಡ್ರೆ ಏನೂ ಮಾಡೋಕ್ಕಲ್ಲ. ಅವಶ್ಯಕತೆ ಇದ್ದಾಗ ಬೇಕು ಏನಾರ ಮಾಡೋಗ್ಲಿ ಅಂತ ಕರ್ಕೋಬೇಕಾಗತ್ತೆ ಅಷ್ಟೇ ಸರ್. ಯಾವ ಭತ್ತ ಹಾಕಿದ್ರ ಸರ್? ನಾವು ಜ್ಯೋತಿ ಭತ್ತ ಹಾಕ್ತೀವಿ. ಜ್ಯೋತಿ ಭತ್ತಕ್ಕೆ ಒಳ್ಳೆ ಮಾರ್ಕೆಟ್ ಇದೆ, ಅಂದ್ರೆ ಅದು ಕೇಳ ಹೋಗುತ್ತೆಲ್ಲ. ಹಂಗಾಗಿ ಅದಕ್ಕೆ ಸ್ವಲ್ಪ ಮಾರ್ಕೆಟ್ ಇದೆ. ಇನ್ನು ಸೋನಾ ಅಂತ ಊಟಕ್ಕೆ ಅಂತ ವರ್ಷಕ್ಕೆ 2 ಬೆಳೆ, ಅದ್ರಲ್ಲಿ 1 ಬೆಳೆ ಸೋನಾ ಹಾಕ್ಯಂತೀವಿ ಈ ಬೆಳೆಯಲ್ಲಿ. ಯಾಕೆಂದ್ರೆ ಮಳೆ ಸಿಗಲ್ಲ, ಕ್ಲೀನ್ ಆಗಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಳಕ್ ಅನುಕೂಲ ಆಗುತ್ತೆ ಅಂತ ಈ ಬೆಳಿಗ್ ಹಾಕ್ತೀವಿ. ಅದೇ ವರ್ಷ ಅದು ಮಳೆ ಬಂದು ಭಾರಿ ಅನ್ಯಾಯ ಆಗ್ತಾ ಇದೆ. ಅದು ಒಣಗಿಸೋಕು ಆಗ್ತಾ ಇಲ್ಲ, ಅಥವಾ ಕ್ಲೀನ್ ಮಾಡೋಕು ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಭತ್ತದ್ದು ರೇಟ್ ಏನಾಗಿದೆ ಅಂದ್ರೆ, ಈ ವ್ಯವಸಾಯ ಮಾಡಿದ್ರೆ ಪಟ್ಕೊಂಡಿನ ಮಹಿಮೆ ಬರುತ್ತೆ ಅನ್ನೋಲ್ಲ ಆ ಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಹುಲ್ಲು ಸತ ನಾವು ಕೊಂಡ್ಕೊಂಡಂಗ ನಾವೇ ಬೆಳೆದ್ರು ನಾವು ಕೊಂಡ್ಕೊಂಡಂಗ ಆಗ್ತಾ ಇದೀವಿ. ಇವತ್ತು ಕೂಲಿಗೋ ಅಲ್ಲಿಗೋ ಎಲ್ಲೇ ನೇರಾಗುತ್ತೆ ಹೊರತು ಅದ್ರಲ್ಲಿ 1 ರೂಪಾಯಿ ಉಳಿತಾ ಇಲ್ಲ. ಹಂಗಾಗಿ ಇವತ್ತು ಜನಗಳೆಲ್ಲ ಭತ್ತ ಬೆಳೆಯದ್ಬಿಟ್ಟು, ರಾಗಿ ಬೆಳೆಯದ್ಬಿಟ್ಟು, ಎಲ್ಲ ಅಡಿಕೆ ಬಿದ್ದ್ಬಿಟ್ಟಿದ್ದಾರೆ ಸರ್. ಈಗ ಎಷ್ಟು ಇಳುವರಿ ಬಂತು ಭತ್ತ? ಭತ್ತ ಒಂದು 30 ಚೀಲ ಬರುತ್ತೆ ಸರ್. 30 ಅಂದ್ರೆ ಒಂದು 25 ಕ್ವಿಂಟಲ್ ಬರುತ್ತೆ. 25 ಕ್ವಿಂಟಲ್ ಕ್ಲಿಯರ್ ರೆಡಿ ಮಾಡ್ಸೋಕೆ ಮಿಷಿನ್ ಅಲ್ಲಿ ಕೊಯ್ಸ್ತೀವಿ. ಮಿಷಿನ್ ಅಲ್ಲಿ 2,800 ರೂಪಾಯಿ ಮಾಡ್ಯಾರ ಗಂಟೆಗೆ. 2 ಗಂಟೆ ಬೇಕೇ ಬೇಕು 1 ಎಕರೆ ಕೊಯ್ಯೋಕೆ. ಅದೇ ಜನಗಳಿಗೆ ಕೊಯ್ಸೋದಾದ್ರೆ 7,500 ರೂಪಾಯಿ ಮಾಡ್ಯಾರ ಕೊಯ್ದು ಕಟ್ಟಿ ಹೊರಗೆ ಕೊಡೋಕೆ. ಮತ್ತೆ ಅದನ್ನ ಅಲ್ಲಿಂದ ಏರ್ಕೊಂಬಂದು ಮತ್ತೆ ಮಿಷಿನಿಗೆ ಕೊಡೋಕೆ ಅದೊಂದು 3,500 ರೂಪಾಯಿ ಮಾಡ್ಯಾರ. ಅಲ್ಲಿಗೆ ಮಿಷಿನ್ ಕೊಯ್ಲಿಗಿಂತ ಇದು ಜಾಸ್ತಿ ಆಗುತ್ತೆ ನಮಗೆ. ಹಂಗಾಗಿ ಇವತ್ತೆಲ್ಲ ಮಿಷಿನ್ಗೆ ಕನ್ವರ್ಟ್ ಆಗಿದ್ದಾರೆ ಸರ್. ಖರ್ಚು ಎಷ್ಟು ಬರುತ್ತೆ ಭತ್ತಕ್ಕೆ ಸರ್? ಖರ್ಚು ಎಕರೆಗೆ 30-40 ಸಾವಿರ ರೂಪಾಯಿ ತನಕ ಮಾಡ್ತಾರೆ ಸರ್. ಇಳುವರಿ ಜಾಸ್ತಿ ತಗೋಬೇಕು ಅಂತ ಅವ್ರು ಅಷ್ಟು ಮಾಡಿದಷ್ಟು ರೋಗ ಜಾಸ್ತಿ ಬೀಳುತ್ತೆ, ಖರ್ಚು ಜಾಸ್ತಿ ಬರ್ತಲೇ ಇರುತ್ತೆ. ಇವತ್ತು ಭತ್ತಕ್ಕೆ ಎಲ್ಲ ಯಾರ ಗೌರ್ಮೆಂಟಿನ ಲೆಕ್ಕಾಚಾರದಲ್ಲಿ ಇವತ್ತು ಖರ್ಚು ಮಾಡಿ ಭತ್ತ ಬೆಳೆಯಕ್ ಆಗಲ್ಲ ಸರ್. ಅದು ಮಾಡಲೂಬಾರ್ದು. ಇವತ್ತು ಆದಷ್ಟು ದನಿ ಗೊಬ್ಬರ, ಕೊಡಕೆ ಗೊಬ್ಬರ, ದನಿ ಗೊಬ್ಬರನ್ನ ಇಲ್ಲ ಹಸಿರೆಲ್ಲ ಗೊಬ್ಬರನ್ನ ಚೆಲ್ಕೋಬೇಕು, ಇಲ್ಲ ಹಸಿರು ಗೊಬ್ಬರ ಅಂತ ಸೆಣಬು ಏನಾರ ಚೆಲ್ಕೊಂಡು ಸ್ವಲ್ಪ ಗೊಬ್ಬರ 2 ಚೀಲ ಹಾಕತ್ತ 1 ಚೀಲ ಹಾಕೊಂಡು ಮೇಂಟೈನ್ ಮಾಡ್ಕೊಂಬಂದ್ರೆ ಸ್ವಲ್ಪ ಉಳಿಯುತ್ತೆ ಸರ್. ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ, ಇಲ್ಲ ಅನ್ನಲ್ಲ, ಒಂದು 5 ಚೀಲ ಕಡಿಮೆ ಆಗುತ್ತೆ, 5 ಚೀಲ ದುಡ್ಡು ಉಳಿದಿರುತ್ತೆ ನಮಗೆ. ಭೂಮಿ ಫಲವತ್ತೆ, ರೋಗ ರುಜಿನಗಳು ಬರೋಲ್ಲ ಸರ್. ನಾವು ಗೊಬ್ಬರ ಯಥೇಚ್ಛವಾಗಿ ಎಷ್ಟು ಕೊಡ್ತೀವೋ ಅಷ್ಟು ಔಷಧಿ ಖರ್ಚು ಮಾಡಬೇಕು, ಔಷಧಿ ಮೇಂಟೈನ್ ಮಾಡ್ತೀವಿ. ಗೊಬ್ಬರ ಕಡಿಮೆ ಕೊಷ್ಟು ರೋಗ ಬರೋಲ್ಲ, ಔಷಧಿನೂ ಅಂತ ಮೇಂಟೈನ್ ಮಾಡೋದು ಕಡಿಮೆ ಆಗುತ್ತೆ ಸರ್. ನೀವು ಸಾವಯವ ಕೃಷಿ ಮಾಡ್ತಿದ್ದೀರಾ, ಅದ್ರಲ್ಲೂ ಕಳೆ ಬಂದ್ರೆ ಏನ್ ಮಾಡ್ತೀರಾ ನೀವು? ಸರ್, ಕಳೆ ಕೇಳಿಸ್ತೀವಿ ಭತ್ತದಾಗೆಲ್ಲ. ಭತ್ತದ ಕಳೆ ಕೇಳಲೇಬೇಕು. ಈಗ ಎರಡು ಟೈಮ್, ಒಂದ್ ಟೈಮ್ ಮುಂಚೆ ಎಲ್ಲ ಎರಡು ಟೈಮ್ ಕೇಳಿಸ್ತಿದ್ವಿ, ಇವತ್ತಿನ ಲೇಬರ್ ಚಾರ್ಜ್ ಆದ್ಮೇಲೆ ಒಂದ್ ಟೈಮ್ ಕೇಳಿಸಕ್ ನಿಂತಿದ್ದೀವಿ. ಆಮೇಲೆ ನಾವು ಧರ್ಮಸ್ಥಳ ಸಂಘದಿಂದ ಸಾಲ ನೀಟಿ ಮಾಡಿಸ್ತಾ ಇದೀವಿ, ಸ್ತ್ರೀ ಪದ್ಧತಿ ಅಂತ. ಯಾವ ರೀತಿ ಅದು? ಅದು ಅವರು ಟ್ರೈ ಕೊಡ್ತಾರೆ ಸರ್ ನಮಗೆ, ಸಬ್ಸಿಡಿ ರೇಟ್ ಅಲ್ಲಿ 10 ರೂಪಾಯಿ ಟ್ರೈ ಬರುತ್ತೆ. ಎಕರೆಗೆ 60 ಟ್ರೈ ಬೇಕಾಗತ್ತೆ. ಒಂದ್ ಎಕರೆ ನಾಟಿ ಮಾಡಕ್ಕೆ 60 ಟ್ರೈ ಇದ್ರೆ ಸಾಕು. 60 ಟ್ರೈಗೆ ಅಂದ್ರೆ 10 ಕೆಜಿ ಭತ್ತ ಸಾಕು ಎಕರೆಗೆ. ಅದೇ ನಾವು ಕೈಯಲ್ಲಿ ನೆಟ್ಟಿ ಮಾಡ್ಸಕ್ ಹೋದ್ರೆ 25 ಕೆಜಿ ಬ್ಯಾಗ್ ಬಿಡ್ತೀವಿ, 25 ಕೆಜಿ ಭತ್ತನು ನೆಡ್ತೀವಿ. ಅವ್ರದ್ದು ಸಾಲ ನೆಟ್ಟಿ ಬರುತ್ತೆ, ಒಂದ್ ಸಾಲು ಒಂದ್ ಅಡಿ ಅಂತರ ಬರುತ್ತೆ, ಇನ್ನೊಂದ್ ಸಾಲು 5 ಇಂಚ್ ಅಂತರ ಬರುತ್ತೆ. ಈಗ ಒಂದ್ ಇಂಚು ಒಂದ್ ಗೇಣು ಮಾಮೂಲಿ ಇರ್ತಕ್ಕಂಥದ್ದು, ಇದು ಚೇಂಜ್ ಇಲ್ಲ ಸರ್. ಅದು ಒಂದ್ ಅಡಿ ಅಂದ್ರೆ ಕೂರಿಗೆ ಹೊಡಿಯಕ್ಕೆ ಒಂದ್ಸಲ ಕೂರಿಗೆ ಹೊಡಿಯಕ್ಕೆ ಒಂದಡಿ ಜಾಗ ಬೇಕೇ ಬೇಕು. ಇನ್ನೊಂದ್ ಸಾಲು ಅಂದ್ರೆ ಅದು ಆ ಕಡೆ ಏನ್ ಅಡ್ಡ ಕೂರಿಗೆ ಹೊಡೆಯಲ್ಲ, ಒಂದ್ ಲೈನ್ ಮಾತ್ರ ಕೂರಿಗೆ ಹೊಡೆಯಲ್ಲ, ಇನ್ನೊಂದ್ ಲೈನ್ 5 ಇಂಚ್ ಬರುತ್ತೆ. ರೈತರು ಕೈ ನೆಟ್ಟಿ ಮಾಡ್ಸೋದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿದ್ರೆ ಇದೇ ಜಾಸ್ತಿ ಬರ್ತಾ ಇದೆ ನಾಟಿ. ಇದ್ರಲ್ಲಿ 25 ಕೆಜಿ ಚಲ್ತೀರಿ, ಇದ್ರಲ್ಲಿ ಕಡಿಮೆ 25 ಕೆಜಿ ಇದ್ರೆ ಅವರು 10 ಕಡ್ಡಿ 5 ಕಡ್ಡಿ ನೆಡ್ಕೊಂತ ಹೋಗ್ತಾರೆ ಸರ್. ಆಮೇಲೆ ಒಂದಡಿ ಗ್ಯಾಪ್ ಎತ್ತಲಿಂದ ಅಳತೆ ಮಾಡಿದ್ರು ಒಂದಡಿ ಮುಕ್ಕಾಲಡಿ ಗ್ಯಾಪೇ ಸಿಗುತ್ತೆ. ಅವ್ರು ಅಷ್ಟು ಹತ್ರ ನೆಡೋದೇ ಇಲ್ಲ ನಾವು, ಯಾಕಂದ್ರೆ ಅವ್ರಿಗೆ ಗೂಲಿ ಗೀಟಲ್ಲ. ಆ ಉದ್ದೇಶಕ್ಕೆ ಅವ್ರು ಎಕರೆ ಲೆಕ್ಕ ಗುತ್ತಿಗೆ ಇಟ್ಕೊಂಡಿರ್ತಾರೆ, ದೂರ ದೂರ ನಾಟಿ ಮಾಡ್ಕೊಂತಾರೆ, ಬೇಗ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಾವ್ ಏನೇ ಗುತ್ತಿಗೆ ಕೊಡ್ಲಿ ಗುತ್ತಿಗೆ ಕೊಡ್ದಂಗಿರ್ಲಿ, ಇದು ಗಂಟೆ ಲೆಕ್ಕ. ಅವರಿಂದ ನಮಗೆ ಸಹಾಯಧನ ಸಿಗುತ್ತೆ. ಹಂಗಾಗಿ ಅವ್ರೇ ಮಾಡ್ತಾರೆ, ಮಾಮೂಲಿ ನಾಟಿ ಮಾಡೋಂತ ಮಾಡೋದು. ಬದಿನ ಸೈಡು ಸುತ್ತಲೂ ಒಂದ್ ಸಲ ಬಿಡುತ್ತೆ, ಅದನ್ನ ಕೈಯಲ್ಲಿ ನಾಟಿ ಮಾಡ್ಕೋಬೇಕು. ಇನ್ ಉಳಿಕೆದೆಲ್ಲ ಅದು ಕ್ಲೀನಾಗಿ ನಾಟಿ ಮಾಡುತ್ತೆ ಸರ್. ಅಂದ್ರೆ ಸೊಸಿ ಬಿಡೋದ್ರೆ ಭಾರಿ ವಿಧಾನ ಇದೆ ಸರ್, ಅದೊಂದು ನೋಡ್ಕೊಂಡು ಮಾಡಬೇಕು. ಇಲ್ಲ ಸಾಣಿಸಿದ ಗೊಬ್ಬರ ಆಗ್ಬೇಕು, ಇಲ್ಲ ಸಾಣಿಸಿದ ಮಣ್ಣಾಗಬೇಕು. ಈ ಟೈಪ್ ಆದ್ರೆ ಏನಾಗುತ್ತೆ ಅಂದ್ರೆ ಕ್ಲೀನ್ ಭತ್ತ ಒಂದೇ ಸಮಕ್ ಬರುತ್ತೆ, 4 ಮೂಲೆನೆ. ಆ ಟ್ರೈ ಅಲ್ಲೇ ಉಳ್ಕೊಳತ್ತೆ, ಮೇಲೆ ಹಿಂಗೆ ಎತ್ತಿರಿ ಎಲ್ಲ ಬೇರ್ ಸುತ್ತಾಕೊಂಡು ಚಾಪೆ ಬಂದಂಗೆ ಬರುತ್ತೆ. ಅದನ್ನ ಮಿಷಿನ್ ಮ್ಯಾಗ ಇಟ್ಟರೆ ನಾಟಿ ಮಾಡ್ಕೊಂತ ಹೋಗ್ತಾ ಇರ್ತೈತಿ. ಈ ಪದ್ಧತಿಯಿಂದ ಇಳುವರಿ ಜಾಸ್ತಿನಾ? ಇಳುವರಿ ಜಾಸ್ತಿ ಬರುತ್ತೆ, ತೆಂಡೆ ಜಾಸ್ತಿ ಬರುತ್ತೆ, ಭತ್ತ ಭಾರಿ ಚೆನ್ನಾಗಿ ಬರುತ್ತೆ, ರೋಗ ರುಜಿನ ಕಡಿಮೆ ಆಗುತ್ತೆ. ಸೆಂಟ್ರ್ ಸಾಲ್ ಗ್ಯಾಪ್ ಇರೋದ್ರಿಂದ ಗಾಳಿ ಆಡುತ್ತೆ, ರೋಗ ಬರಲ್ಲ. ಇದಕ್ಕೂ ಕೊಟ್ಟಿಗೆ ಗೊಬ್ಬರನೇ ಕೊಡೋದು? ಕೊಟ್ಟಿಗೆ ಗೊಬ್ಬರ ತಳಕ್ ಕೊಟ್ಟಿರ್ತೀವಿ, ಆಮೇಲೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿ ಎಲ್ಲ ಆಗ್ತಂಗೆ. ಈಗ ಸ್ಟಾರ್ಟಿಂಗ್ ನಲ್ಲಿ ಮಾತ್ರ ಕೊಟ್ಟಿಗೆ ಗೊಬ್ಬರ ಹಾಕಿ ಪವರ್ ಟಿಲ್ಲರ್ ಹೊಡಿತೀವಿ, ಅವಾಗೆಲ್ಲ ಕಳ್ಸ್ಕೊಳುತ್ತೆ. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಮಾಮೂಲಿಗೆ ಏನು 2 ಚೀಲ ಎಕರೆಗೆ 2 ಚೀಲ ನಾಟಿ ಕೊಡ್ತಾರೆ, ಅದನ್ನ 1 ಚೀಲ ಕೊಡ್ತೇವೆ ನಾವು. ಇಳುವರಿ ಬಗ್ಗೆ ಹೇಳೋದ್ರೆ ಈ ಮಾಮೂಲಿ ಇದಕ್ಕೂ ಇವ್ರು ಕೊಟ್ಟಂತಕ್ಕೂ ಏನು ವ್ಯತ್ಯಾಸ ಏನು? ಇದು ಸಾಲ ನಾಟಿದು ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಅದು ಯಾಕಂದ್ರೆ ಕಳೆ ಮೇಂಟೈನ್ ಮಾಡೋದು ಒಂದೇ ನಮಗೆ ತೊಂದರೆ ಆಗೋದು, ಇಂಡ್ಲು ಜಾಸ್ತಿ ಬರುತ್ತೆ. ಇದು ಇದು 2 ಕಡ್ಡಿ 3 ಕಡ್ಡಿ ನೆಡುತ್ತೆ, 10 ರಿಂದ 12 ತೆಂಡೆ ಹೊಡೆಯುತ್ತೆ. ಇದು ಇಂಡ್ಲು ಜಾಸ್ತಿ ಬರುತ್ತೆ, ಹಂಗಾಗಿ ಇದು ಇಳುವರಿ ಜಾಸ್ತಿ ಬರುತ್ತೆ. ಹಂಗಾಗಿ ಆದಷ್ಟು ಅನುಕೂಲ ಆಗುತ್ತೆ ಸರ್. ಏನಂದ್ರೆ ಸೊಸಿ ಬಿಡೋದ್ರ ಮೇಲೆ ರೈತರು ಸ್ವಲ್ಪ ಹೊಡೆತ ತಿಂತಾರೆ, ಬಿಟ್ರೆ ಇನ್ಯಾವ ಥರದಲ್ಲೂ ಹೊಡೆತ ಆಗ್ತಾ ಇಲ್ಲ. ಸೊಸಿ ಬಿಡೋದಂದ್ರೆ ಅಕ್ಕಿ ಹೊಡಿತವೆ, ಅವಾಗ ಗ್ಯಾಪ್ ಆಗುತ್ತೆ, ಸಾಲ ನಾಟಿ ಮಾಡ್ಬೇಕಾದ್ರೆ ಗ್ಯಾಪ್ ಬೀಳುತ್ತೆ. ಅದು ಆ ಕಡೆ ಧರ್ಮಸ್ಥಳ ಕೆಲವು ಕಡೆಗೆಲ್ಲ ಸೊಸಿನೇ ಮಾಡಿ ಮಾರಾಟ ಮಾಡ್ತಾರೆ, 80 ರೂಪಾಯಿ ಒಂದು ಟ್ರೈ. ಅವ್ರ ಕೆಲವು ಜನ ಅದೇ ಕೆಲಸ, ಅವ್ರು ನಾವ್ ಯಾವ ಭತ್ತ ಹೇಳ್ತೀವಿ ಆ ಭತ್ತ ಅವರೇ ಸೊಸಿ ಬಿಟ್ಟು ನಮಗೆ ಸೊಸಿ ಕಳಿಸ್ಕೊಡ್ತಾರೆ. ಫಾರಂ ಅಲ್ಲಿ ಬೆಳೆಸ್ತಂಗೆ ಇಲ್ಲ, ಮನೆಯಲ್ಲೇ ಫಾರ್ಮ್ ಮಾಡೋದಲ್ಲೇ ಕೆಲವು ಜನ ಮನೇಲಿ ಮಾಡ್ತಾ ಇದಾರೆ ಸರ್ ಅಲ್ಲೆಲ್ಲ. ಹಂಗಾಗಿ ಅಲ್ಲೆಲ್ಲ ಅನುಕೂಲ ಆಗ್ತಾ ಇದೆ ಅವ್ರಿಗೆ. ಅದೊಂದು ಧರ್ಮಸ್ಥಳದಿಂದ ಬರೀ ಅನುದಾನ ಸಿಗತ್ತನ ಸಿಗೋ ಉದ್ದೇಶದಿಂದ ಎಲ್ಲ ಅದಕ್ಕೆ ಕನ್ವರ್ಟ್ ಆಗ್ತಾ ಇದಾರೆ ಸರ್ ಅಲ್ಲಿ. ಮುಂದಿನ ದಿನದಲ್ಲಿ ತಾವು ಅದನ್ನ ಮಾಡ್ಬೇಕು ಅಂತಾನ ಸರ್? ನಾವು ಮಾಡಿದೀವಿ ಸರ್, ಈಗ ಲೈಕ್ 3-4 ಸಲ ಮಾಡಿದೀವಿ, ನೆಕ್ಸ್ಟ್ ನೋಡೋಣ. ಸ್ವಲ್ಪ ಜಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಸಮಸ್ಯೆ ಅಂದ್ರೆ ಎಲ್ಲ ಸುತ್ತಲೂ ತೋಟ ಮಾಡ್ತಿದ್ರೆ, ನಾವು ಸೆಂಟ್ರಲ್ಲಿ ಭತ್ತ ಮಾಡಿದ್ರೆ ಏನು ಮಾಡೋಕ್ಕಲ್ಲ, ಅಕ್ಕಿಗೆ ದನ ಕರ ಒಂದ್ಕಲ ಇದನ್ನ ಹಾಳಾಗ್ತಾ ಇದೆ. ಹಂಗಾಗಿ ನೋಡ್ಬೇಕು ಸರ್, ಅದನ್ನ ಮುಂದೆ ನೋಡಿ ಮಾಡ್ತೀವಿ ಸರ್. ಅದು ಈ ಅಕ್ಕಿನ ಕೇವಲ ಜ್ಯೋತಿ ಬಿಟ್ಟು ಬೇರೆ ಬೆಳಿಬಹುದಲ್ಲ ತಾವು ಭತ್ತದಲ್ಲಿ? ಭತ್ತದಲ್ಲಿ ಜ್ಯೋತಿ ಭತ್ತ ಅಂತಲ್ಲ ಸರ್, ಯಾವ ಭತ್ತ ಹಾಕಿದ್ರು ಅಕ್ಕಿ ಪಕ್ಷಿಗಳು ತಿಂದೇ ತಿಂತಾರೆ ಸರ್. ಅದು ಇದು ಅಂತಲೇ ಭತ್ತ ಅಂತಲ್ಲ. ಅಲ್ಲ, ಈಗ ಬೆಳಿತಕ್ಕಂತ ರೈತರು ಕೇವಲ ಒಂದನ್ನೇ ಅನುಸರಿಸಿದರೆ, ಒಂದೇ ಬೆಳಿತಾರೆ ಎಲ್ಲಾ ಕಡೆ ಕೇಳಿದ್ನು, ಬೇರೆ ಬೇರೆ ಬೆಳೆಯೋದಕ್ಕೆ ಏನ್ ಕಾರಣ ಅಂತ, ಬೆಳಿಲಿಕ್ಕೆ ಏನು ತೊಂದರೆ ಏನು ಅಂತ ಹೇಳಿದ್ರೆ, ಭತ್ತದಲ್ಲೇ ಬೇರೆ ಬೆಳೆ ಬೆಳೆದ್ಬೋದು, ಬೇರೆ ಬೇರೆ ತರ ಭತ್ತ ಬೆಳಿಬಹುದು ಅಷ್ಟು ಬಿಟ್ರೆ. ಜ್ಯೋತಿ ಯಾಕೆಂದ್ರೆ ಕೇಳ ಹೋಗುತ್ತೆ, ನೆಂದ್ರು ಹೋಗುತ್ತೆ, ಒಣಗಿರು ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಜ್ಯೋತಿ ಕೈ ಹಾಕ್ತಾರೆ. ಯಾಕಂದ್ರೆ ಯಥೇಚ್ಛವಾಗಿ ಜನ ರೈತರು ಜ್ಯೋತಿನೇ ಬೆಳೀತಾ ಇರೋದು, ರೇಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ನೆಂದಿದ್ರು ಬಿಡಲ್ಲ ಅವ್ರು, ಯಾಕೆಂದ್ರೆ ಮತ್ತೊ ತಂಡ ಬೇಸತೆ ಭತ್ತ, ಅದು ಬೇಯಿಸಿ ಕುಸಲ್ ಮಾಡ್ತಾರೆ. ಆ ಕುಸಲ್ ಮಾಡೋದ್ರಿಂದ ಅದು ಅದಕ್ಕೆ ಬೇಡಿಕೆ ಇರುತ್ತಲ್ಲ, ಅದು ಹೆಂಗ್ ನೆಂದ್ರು ತಗೊಂಡೋಗ್ತಾರೆ, ಹಸಿದ್ರು ಒಣಗಿದ್ರು ತಗೊಂಡೋಗ್ತಾರೆ ಅಂತ ಎಲ್ಲ ಅದಕ್ಕೆ ವಿದ್ಯಾರ್ಥಿ ಬಿಟ್ರೆ ಯಾವ ತರನೇ ಏನಿಲ್ಲ ಸರ್. ಇಷ್ಟೊಂದು ತಮ್ಗೆ ಆದಾಯ ಐಸರಿ ಸರ್? ಜ್ಯೋತಿ ನಿಮಗೆ ಒಂದು ಎಕರೆಗೆ ಒಂದು 25 ಕ್ವಿಂಟಲ್ ಬಂದಂಗ ಸರ್. ಖರ್ಚು ಕಳೆದ ಲಾಭ ನಿಮಗೆ? ಖರ್ಚು ಕಳೆದ ಒಂದು 10,000 ಉಳಿಬಹುದು ಅಷ್ಟೇ ಸರ್, ಅದ್ರ ಮೇಲೆ ಏನ್ ಜಾಸ್ತಿ ಉಳಿಯಲ್ಲ. ಎಕರೆಗೆ ಒಂದು 10,000 ರೂಪಾಯಿ ಉಳಿಯುತ್ತೆ. ಅದಕ್ಕೆ ಏನು ನಾವು ಸುಮ್ಮ ಕುತ್ಕೊಳ್ಳೋದ್ರ ಬದಲು ಇರೋ ಜಮೀನು ಆಳ್ಬಿಡೋದ್ರ ಬದಲು ಮಾಡ್ಬೇಕಲ್ಲ ಅಂತ. ಈ ದನಕರುಗಳು ಮೇವಾಗುತ್ತೆ, ನಮಗೆ ಊಟಕ್ಕೆ ಭತ್ತ ಆಗುತ್ತೆ, ಉಳಿದಿದ್ದು ಖರ್ಚು ಮೇಂಟೈನ್ ಆಗುತ್ತೆ, ನಾವು ದಿಸಿಗೆ ಮಾಡ್ತಾ ಇದ್ದೀವಿ ಸರ್. ಹಿಂಗಾರು ಪ್ರಾರಂಭವಾಯ್ತು, ಏನ್ ಮಾಡ್ಬೇಕು ಅಂತ ಈಗ ಸರ್? ಈಗ ಅದೇ ಸ್ವಲ್ಪ ಒಂದ್ ಎರಡ್ ಎಕರೆ ಭತ್ತಕ್ಕೆ ಅಂತ ಬಿಟ್ಕೊಂಡಿದೀವಿ, ಇನ್ ಉಳಿಕೆದೆಲ್ಲ ತೋಟ ಕಟ್ತಾ ತೋಟ ಮಾಡ್ತಾ ಇದೀವಿ. ಈ ಜೊತೆಗೆ ಹೈನುಗಾರಿಕೆ ನಮ್ ಮಾಮೂಲಿ ಇದ್ದೇ ಇದೆ ಸರ್. ತೆಂಗಿನ ಮರ ಕೂಡ ಹಾಕಿದೀನಿ, ಅದನ್ನ ಮಾಡ್ತಾ ಇದೀನಿ. ಎಷ್ಟು ಗಿಡ ತೆಂಗು? ಒಂದ್ 25 ಗಿಡ ಇದೆ ಸರ್. 25 ಗಿಡದಲ್ಲಿ ಕಡಿಮೆ ಅಂದ್ರು ಒಂದ್ 250 ಕಾಯಿ ಅಂತ ಒಂದ್ ಮರದಲ್ಲಿ ಸಿಕ್ಕೇ ಸಿಗುತ್ತೆ ಸರ್ ವರ್ಷಕ್ಕೆ. ಅದೇನು ಎಳ್ನೀರ್ ಕೊಡ್ತೀರಾ ಅಥವಾ ಕಾಯಿ? ಇಲ್ಲ ಕಾಯಿ ಸರ್, ನಾವು ಕಾಯಿ ಕೊಡ್ತೀವಿ. ಮನೇಲಿ ಕೊಪ್ಪರಿನೂ ಅದರಲ್ಲೇ ಮಾಡ್ಕೊಂತೀವಿ, ಈ ಮನೆಗೆ ಎಣ್ಣೆ ಎಲ್ಲ ಅದರಲ್ಲೇ ಉಪಯೋಗಿಸ್ಕೊಂತೀವಿ. ಅಂದ್ರೆ ಅಡಿಗೆ ಎಣ್ಣೆ ಒಂದ್ ಬಿಟ್ರೆ ಇನ್ನೆಲ್ಲ ದೀಪಕ್ಕೆ ತಲೆಗೆ ಮನೆ ಎಲ್ಲದಕ್ಕೂ ಬೇಕು ಅನ್ನೋ ಉದ್ದೇಶಕ್ಕೆ ಕೊಪ್ಪರಿ ಎಣ್ಣೆ ಮನೆಯಲ್ಲೇ ಮಾಡಿಸ್ಕೊಂತೀವಿ. ಅಡಿಗೆ ಎಣ್ಣೆ ಒಂದ್ ಕೊಂಡ್ಕೊಂತ ಇದೀವಿ ಸರ್ ಅಷ್ಟೇ. ಅದಕ್ಕೆ ಎಷ್ಟು ಬರುತ್ತೆ ನಮ್ಗೆ ಆದಾಯ? ಅದ ಆದಾಯ ಏನ್ ಲೆಕ್ಕ ಇಟ್ಟಿಲ್ಲ ಸಿಗ. ದನಿಗೆ ಮೇವ್ ಅದರಲ್ಲೇ ಬೆಳಿತೀವ, ಸ್ಪ್ರಿಂಕ್ಲರ್ ಮಾಡಿದೀವಿ. ದನಿಗೆ ಮೇವ್ ಗೊಬ್ಬರ ಹಾಕಿದ್ದು ಅದಕ್ಕೂ ಗೊಬ್ಬರ ಬೀಳುತ್ತೆ. ಹಂಗಾಗಿ ಅದಕ್ಕೆ ಹೇಗೆ ಸಪರೇಟ್ ಆಗಿ ಖರ್ಚು ಮಾಡ್ತಾ ಇಲ್ಲ ಸರ್ ತೆಂಗಿಗಾಗಿ. ಅಡಿಕೆ ಕೃಷಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಕರೆ ಹಾಕಿದ್ರೆ ಅಡಿಕೆ ಸರ್? ಅಡಿಕೆ ಈಗ ಹಳೆಯದು ಒಂದು ಎಕರೆ ಇದೆ ಸರ್. ಈಗ ಒಂದು ಕಾಲು ಎಕರೆ ಕಟ್ಟಿನಿ ಈಗ 6 ವರ್ಷ. ಈಗ 6 ವರ್ಷ ಅಂದ್ರೆ ಈ ವರ್ಷ 9 ಸ್ಟಾರ್ಟ್ ಆಗಿದೆ. ಮುಂದೆ ವರ್ಷದಿಂದ ಸ್ವಲ್ಪ ಫಸಲು ಸಿಗುತ್ತೆ ಸರ್ ಅದ್ರ ಒಂದುವರೆ ಎಕರೆಯಲ್ಲಿ. ಅಡಿಕೆ ಈಗ ಪ್ರಾರಂಭ ಮಾಡಿರೋದು? ಈಗ ಪ್ರಾರಂಭ ಮಾಡಿ. ಏನಕ್ಕೋಸ್ಕರ ಇಷ್ಟು ವರ್ಷ ಗ್ಯಾಪ್ ಇಟ್ಟು ಎಲ್ಲರೂ ಮಾಡಿದಾರೆ 15 ವರ್ಷದಿಂದ, ನೀವ್ ಈಗ ಒಂದ್ 6 ವರ್ಷದಿಂದ ಅಂತ ಅನ್ಕೊಂಡ್ರೆ ಏನಕ್ಕೆ ಅಂತ ಇಷ್ಟು ಗ್ಯಾಪ್ಗೆ? ಸರ್ ಮುಂಚೆ ಕಬ್ಬು ಬೆಳೆಗೆ ಭಾರಿ ಬೇಡಿಕೆ ಇತ್ತು ಸರ್. MPM ಎತ್ತು ತರೆಯ ಭದ್ರಾವತಿಯಲ್ಲಿ MPM ನಿಲ್ಲ ತನಕನು ಕಬ್ಬು ಬೆಳೆತಾದ್ದು. ಕಬ್ಬಲ್ಲಿ ವರ್ಷಕ್ಕೆ ಒಂದ್ ಬೆಳೆ ಅಂದ್ರೆ ಒಂದ್ ಸತಿ ಪೈರು ನಾಟಿ ಮಾಡಿದ್ರೆ 3-4 ಬೆಳೆ ನಾಟಿ ಮಾಡಂಗಿಲ್ಲ, ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದು. ಅದ್ ಹೆಂಗ ಮೇಂಟೈನ್ ಆಗ್ತಾ ಹೋಗ್ತಾ ಇತ್ತು. ಭತ್ತನು ಅಷ್ಟೇ, ಅವಾಗೆಲ್ಲ ಭತ್ತಕ್ಕೆ ಭಾರಿ ಬೇಡಿಕೆ ಇತ್ತು ಸರ್. ಎಂತ ಭತ್ತ ಆದ್ರು ಬಿಡ್ತಾ ಇರಲಿಲ್ಲ, ಕೇಳ ಕಡೆ ಬರೋರು, ಒಳ್ಳೆ ಮಾರ್ಕೆಟ್ ಸಿಗೋದು. ಕೂಲಿನೂ ಕಡಿಮೆ ಇತ್ತು, ಮೇಂಟೈನ್ ಆಗ್ತಾ ಇತ್ತು. ಇಲ್ಲಿ ತನಕ ಯಾರು ತಲೆ ಕೆಸ್ಕೊಳ್ಳಿಲ್ಲ. ಈಗ ಅಡಿಕೆ ವರ್ಷದ ತನಕ ಅಂದ್ರೆ 6 ವರ್ಷ ನಾವು ತೋಟ ಮಾಡಿ 6 ವರ್ಷದ ತನಕ ನಮ್ ದುಡಿಮೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಸ್ವಲ್ಪನೇ ತೋಟ ಮಾಡ್ಕೊಂತ ಬಂದು ಈಗೆಲ್ಲ ಡಿವೈಡ್ ಆದ್ಮೇಲೆ ಒಬ್ಬಂಟಿಗೆ ಆದ್ಮೇಲೆ ಈಗ ಅನಿಸ್ತಾ ಇತ್ತು. ಅವಾಗ ನಾವು ತಲೆ ಕೆಸ್ಕೊಂಡು ಮಾಡಿದ್ವಿ, ಇವತ್ತು ಮನಸ್ಸು ಆಗ್ತಾ ಇದ್ವಿ ಎಲ್ಲರ ಹಂಗೆ ಅಂತ ಈಗ ಅನಿಸ್ತಾ ಇದೆ ಸರ್. ನೀವೀಗ ಮುಂದಿನ ವರ್ಷದ ಫಸಲು ಅಂತ ಹೇಳ್ತೀರಾ, ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಏನು ಮಾಡಂಗಿಲ್ಲ, ಈಗ ಬೇರೆ ಬೆಳೆ ಬೆಳೆಯಕ್ ಬರಂಗಿಲ್ಲ ಸರ್. ಸೆಂಟ್ರಲ್ ಶೇಂಗ ಹಾಕಂಗಿಲ್ಲ, ರಾಗಿ ಬೆಳೆಯಂಗಿಲ್ಲ, ಭತ್ತ ಬೆಳೆಯಂಗಿಲ್ಲ. ಸುತ್ತಲೂ ತೋಟ ಮಾಡಿರ್ತಾರೆ. ಸೆಂಟ್ರ್ ನಮ್ದು 1 ಎಕರೆ 2 ಎಕರೆ ಜಾಗ ಉಳಿದಿರ್ತೈತಿ. ಅಲ್ಲಿ ಸುತ್ತಲೂ ತೋಟದ ನೆರಳು ಬೀಳುತ್ತೆ, ಸೋಲೆ ಆಗುತ್ತೆ, ಯಾವ ಪೈರು ಎದ್ದಳಲ್ಲ. ಈಗ ಇದೇ ಇಲ್ಲದಲ್ಲೇ ತೋಟ ಮಾಡ್ಲೇಬೇಕು. ಮುಂದೊಂದ್ ದಿವಸ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ತೋಟ ಕಡ್ದು ಗದ್ದೆ ಮಾಡ್ಬೇಕಾಗತ್ತ, ಗದ್ದೆ ಬಿಟ್ಟು ತೋಟ ಮಾಡ್ಬೇಕಾಗತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಡೀ ಪ್ರಪಂಚನೇ ಅನ್ನ ತಿಂತೈತಿ, ಅದು ಅನ್ನ ಬೆಳೆ ರೈತರಿಗೆ ಏನು ಸಿಗ್ತಾ ಇಲ್ಲ. ಆದ್ರೆ ಅಡಿಕೆ ಎಲ್ಲೋ ಹೋಗ್ತೈತಿ, ಎಲ್ಲೋ ಬರ್ತೈತಿ, ಅದ್ ಏನಾಗ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಅದಕ್ಕೆ ಮಾರ್ಕೆಟ್ ಇದೆ. ಒಟ್ಟಿನಲ್ಲಿ ತಮಗೆ ಹೈನುಗಾರಿಕೆ ಒಳ್ಳೆ ಲಾಭ ತರ್ತಾ ಇದೆ? ಹೈನುಗಾರಿಕೆ ಖುಷಿನೂ ತರ್ತಾ ಇದೆ ಸರ್, ಲಾಭನೂ ತರ್ತಾ ಇದೆ. ಇವತ್ತು ಅದನ್ನೇ ಮಾಡಿದ್ರೆ ಉತ್ತಮ ಆಗ್ತಿತ್ತು. ಅಲ್ಲ ಆಗುತ್ತೆ ಸರ್, ಅದ್ ಮಾಡಕ್ಕೆ ಸ್ವಲ್ಪ ಜಾಗ ವ್ಯವಸ್ಥೆ ಮಾಡ್ತಾ ಇದೀವಿ. ಅದು ಆದ್ಮೇಲೆ ಅದನ್ನೇ ಒಂದು ಡೈರಿ ಟೈಪ್ ಮಾಡೋಣ ಅಂತ ಎಸ್ಟಿಮೇಟ್ ಹಾಕಿದ್ವಿ ಸರ್. ಅದು ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವ್ರು ಎಲ್ಲರೂ ಬರೀ ಅಡಿಕೆ ಮೇಲೆ ನಿಂತಿದ್ದಾರೆ, ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಬೇರೆ ರೈತರಿಗೆ ಏನ್ ಹೇಳ್ತೀರಾ? ಅಡಿಕೆ ಮೇಲೆ ನಿಂತಿ ಏನಂದ್ರೆ ಅವರೆಲ್ಲ ಮುಂದ್ ಹೋಗ್ಬಿಟ್ಟಿ, ಅವ್ರ ಹಿಂದಕ್ ಬರಲ್ಲ ಸರ್. ಈಗ ಹಿಂದೆ ಬರೋ ಅಂತರಿಗೆ ಈ ತಪ್ಪ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಸರ್. ಈಗ ಮುಂಚೆಯಿಂದ ಚೇಣಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಒಂದು 50 ಎಕರೆ 100 ಎಕರೆ ತೋಟ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಹೈನುಗಾರಿಕೆ ಬರೀಂದ್ರೆ ಅವ್ರು ಬರಕ್ ಇಷ್ಟ ಪಡಲ್ಲ. ಈಗ ಹಿಂದಿರೋರು ಏನಾದ್ರು ಅವ್ರನ್ನ ನಮ್ ಲೆವೆಲ್ ತರ್ಬೋದು ಅಷ್ಟೇ ಸರ್, ಅದು ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ ಸರ್. ಒಳ್ಳೇದು, ಪರಮೇಶ್ವರಪ್ಪ ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಹಾಗೂ ಅಡಿಕೆ ಮತ್ತು ಭತ್ತದ ಕೃಷಿ ಅನುಭವ, ಈ ಕುರಿತು ತರೀಕೆರೆ ತಾಲೂಕಿನ ರೈತರಾದ ಪರಮೇಶ್ವರಪ್ಪ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಿದವರು HM ಮಹೇಶ್ ಅವರು. ಇನ್ನು ಮುಂದೆ ಕೇಳಿ, ಕೃಷಿ ಮತ್ತು ತೋಟಗಾರಿಕಾ ಮೇಳ 2024, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳಿಕೊಂಡಿದ್ದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ಸಂಬಂಧಿತ ಅಭಿವೃದ್ಧಿಗಳ ಸಹಯೋಗದೊಂದಿಗೆ ಕೃಷಿ ತೋಟಗಾರಿಕಾ ಮೇಳವನ್ನು ನಾವು ಇಲ್ಲಿ ಆಯೋಜಿಸಲಿದ್ದೇವೆ. ಈ ವರ್ಷದ ಧ್ಯೇಯ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ. ಇದನ್ನ ಅಕ್ಟೋಬರ್ ತಿಂಗಳ 18, 19, 20, 21ರಂದು ಕೃಷಿ ಮಹಾವಿದ್ಯಾಲಯ ನವಿಲೆ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಈ ಕೃಷಿ ತೋಟಗಾರಿಕಾ ಮೇಳದ ವಿಶೇಷತೆಗಳೇನೆಂದರೆ, ನಾವು ಇಲ್ಲಿ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ್ದು ಅದನ್ನ ಉದ್ಯಾನವನದಲ್ಲಿ ನಾವು ಪ್ರದರ್ಶಿಸಲಿದ್ದೇವೆ. ಅದಲ್ಲದೆ ಸಮಗ್ರ ಕೃಷಿ ಪದ್ಧತಿ, ಸಂರಕ್ಷಿತ ಕೃಷಿ ಪದ್ಧತಿಗಳ ಬಗ್ಗೆ ಅನೇಕ ಪ್ರಾತ್ಯಕ್ಷಿತೆಗಳನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಬೇಕಾಗಿರುವ ಹೈಟೆಕ್ ತೋಟಗಾರಿಕೆಗಳ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಲಿದ್ದೇವೆ. ಅದಲ್ಲದೆ ತಾರಸಿ ಕೃಷಿ,

ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಪ್ರಗತಿಪರ ರೈತ ರೈತ ಮಹಿಳೆಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಹಂಚಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಎಲ್ಲ ಈ ನಮ್ಮ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕಂದ್ರೆ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ನಿಮ್ಮೆಲ್ಲರನ್ನ ಕೋರಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೂ ಕೃಷಿ ಮತ್ತು ತೋಟಗಾರಿಕಾ ಮೇಳ 2024 ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇದರ ಬಗ್ಗೆ ಮಾಹಿತಿ ಕೇಳಿದಿರಿ.